ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನೀರಿನ ಸದ್ಬಳಕೆ ಈ ಕುರಿತು ರಾಮಚಂದ್ರ ಭಟ್ ಶಾನಾಡಿ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಹಾಗೂ ದೇವರ ನಾಮವೊಂದನ್ನು ಕೇಳಬಹುದು. ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ, 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದು ನಿಮ್ಮ ಹತ್ತಿರದ ಮಾರುತಿ ಸುಸುಕಿ ಡೀಲರ್ಶಿಪ್ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಮೊದಲಿಗೆ ಕೇಳಿ, ಕೃಷಿಯಲ್ಲಿ ನೀರಿನ ಸದ್ಬಳಕೆ ಈ ಕುರಿತು ರಾಮಚಂದ್ರ ಭಟ್ ಶಾನಾಡಿ ಅವರೊಂದಿಗೆ ಸಂದರ್ಶನ. ಶಾನಾಡಿ ರಾಮಚಂದ್ರ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕಳೆದ 3-4 ದಶಕಗಳಿಂದ ಸಾವಯವ ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ವಿಶೇಷವಾಗಿ ಕಬ್ಬನ್ನು ಸಾವಯವ ರೀತಿಯಲ್ಲಿ ಬೆಳೆದು ಅದನ್ನ ಒಂದು ಮೌಲ್ಯವರ್ಧನೆ ಮಾಡಿ ಸಾವಯವ ಬೆಲ್ಲವನ್ನು ಕೂಡ, ಜೋನಿ ಬೆಲ್ಲ, ಇದನ್ನು ಕೂಡ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀರಿ, ಹಸು ಸಾಕಣೆಯನ್ನ ಮಾಡಿದ್ದೀರಿ. ಈ ಎಲ್ಲ ವಿಚಾರಗಳು ನಮ್ಮ ಕೇಳುಗರಿಗೆ ಈಗಾಗಲೇ ಪರಿಚಯ ಇದೆ. ಇವತ್ತು ನಾವು ಮಾತನಾಡುವಂತಹ ವಿಷಯ, ಕೃಷಿಯಲ್ಲಿ ನೀರಿನ ಒಂದು ಮಹತ್ವ ಏನು, ನೀರಿನ ಸದ್ಬಳಕೆಯನ್ನ ಹೇಗೆ ಮಾಡಬಹುದು, ಮಳೆ ನೀರನ್ನ ಇಂಗುಸುವಂತಹದನ್ನ ಹೇಗೆ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡುವ. ರಾಮಚಂದ್ರ ಭಟ್ ಅವರೇ ಹೇಳಿ, ಕೃಷಿಯಲ್ಲಿ ನೀರಿನ ಒಂದು ಮಹತ್ವ ಏನು? ನೀರೇ ನಿಧಿ. ಕೃಷಿಯಲ್ಲಿ ನೀರಿದ್ರೆ ಮಾತ್ರ ಕೃಷಿ ಮಾಡಲು ಸಾಧ್ಯ. ನೀರಿಲ್ಲದೆ ಇದ್ರೆ ಕೃಷಿಯೂ ಸಾಧ್ಯ ಇಲ್ಲ, ಯಾರು ಬದುಕಲಿಕ್ಕೂ ಸಾಧ್ಯ. ಜೀವ ಜಲ ಅದು, ಮತ್ತೆ ಬರದಾಗುವ ಹೊಸ ಉತ್ಪಾದನೆ ಆಗದೇ ಇರುವ ವಸ್ತು, ಇದ್ದ ವಸ್ತುವನ್ನು ಬಳಕೆ ಮಾಡಬೇಕಾದ ವಸ್ತು, ಸಂಪನ್ಮೂಲ. ಆದ್ರಿಂದ ನೀರೇ ಅತಿ ಅಗತ್ಯ ಕೃಷಿಗೆ. ನೀರಿಲ್ಲದೆ ಇದ್ರೆ ಕೃಷಿಯೇ ಇಲ್ಲ. ನೀರು ಬಹಳ ಮುಖ್ಯ. ನಾನು ನೀರಿನ ಬಗ್ಗೆ ಸದಾ ಯೋಚನೆ ಮಾಡಿ ಖರ್ಚು ಮಾಡುವಾಗ ಮಿತ ಬಳಕೆ ಚಿಂತನೆಯೇ ಮಾಡುವನು. ನಮಗೆ ನೀರಿನ ಮೂಲ ಅಂತಂದ್ರೆ ಮಳೆಯ ನೀರು. ಮಳೆಯ ನೀರನ್ನ ಮಣ್ಣಿನ ಒಳಗಡೆ ಇಂಗಿಸುವಂತಹದ್ದು, ಹೆಚ್ಚು ಹೆಚ್ಚು ಮಳೆ ನೀರು ಮಣ್ಣಿನ ಒಳಗಡೆ ಇಳಿಯುವ ಹಾಗೆ ಮಾಡುವಂತಹದ್ದು ಹೇಗೆ ಕೃಷಿಯ ಜೊತೆ ಜೊತೆಗೆ? ನೀರನ್ನು ಇಂಗಿಸುವ ಒಂದು ಪದ್ಧತಿ ಒಂದು ಉಂಟು. ಇಳಿಜಾರಿಗೆ ಅಡ್ಡಲಾಗಿ ಕೃಷಿ ಮಾಡಬೇಕು. ಯಾವುದೇ ಕೃಷಿ ಕಣಿಯನ್ನು ಮಾಡುವುದು, ಅಥವಾ ಇಂಗು ಗುಂಡಿಗಳನ್ನು ಮಾಡುವುದು, ಅಥವಾ ಸಾವಯವ ಕೃಷಿ ಮಾಡಿ ಮಣ್ಣಿಗೆ ಹೊದಿಕೆ ಮಾಡುವಂತಹದ್ದು. ತರಗಲೆ ಯಾವುದೇ ಬಿದ್ದ ತ್ಯಾಜ್ಯವನ್ನು ಮಣ್ಣಿನಲ್ಲಿ ಅಲ್ಲೇ ಹಾಗೆ ಬಿಟ್ಟರೆ ಒಂದೆರಡು ವರ್ಷಗಳಲ್ಲಿ ಎರೆಹುಳುಗಳು, ಇಲಿಗಳು, ಬಿಲಗಳೆಲ್ಲ ಕೊರೆದು ನೀರು ಸ್ವಾಭಾವಿಕವಾಗಿ ಇಂಗುತ್ತೆ. ಮತ್ತೆ ಹೆಚ್ಚು ನೀರು ಇಂಗಿಸುವ ಪ್ರಮೇಯ ಬರುವುದಿಲ್ಲ. ಮತ್ತೆ ಭೂಮಿಯನ್ನು ಕೃಷಿ ಮಾಡದೆ ಬರಡು ಬಿಟ್ಟು ಮರಗಿಡ ಎಲ್ಲ ಕಡಿದ್ರೆ ಭೂಮಿಲಿ ನೀರು ಇಂಗುವುದೇ ಇಲ್ಲ. ಕೆಂಪು ನೀರು ಬಳದು ಹೊತ್ತು ಮಣ್ಣು ಹೋಗುತ್ತೆ, ನೀರು ಹೋಗುತ್ತೆ, ನೀರು ಇಂಗುವುದಿಲ್ಲ. ಕೃಷಿ ಸಾಕಷ್ಟು ಮಾಡಿ ಭೂಮಿಯಲ್ಲಿ ಹೊದಿಕೆ ಜಾಸ್ತಿ ಮಾಡಿದಷ್ಟು ನೀರು ಇಂಗುವುದು ಜಾಸ್ತಿ. ಮತ್ತೆ ಇಂಗು ಗುಂಡಿಗಳನ್ನು ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಕೃಷಿ ಮಾಡಬೇಕು, ನೀರನ್ನು ಮಿತ ಬಳಕೆ ಮಾಡಬೇಕು. ಈ ರೀತಿ ಮಾಡಿದರೆ ನೀರಿನ ಉತ್ಪಾದನೆ ಹೆಚ್ಚಾಗುತ್ತೆ, ಖರ್ಚು ಮಿತ ಬಳಕೆ ಮುಖ್ಯ. ಈಗ ಅಂತರ್ಜಲವನ್ನ ಬೇರೆ ಬೇರೆ ರೀತಿಯಲ್ಲಿ ಹೊರತೆಗೆದು ನಾವು ಕೃಷಿಯಲ್ಲೇ ಬಳಕೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಕೆರೆಯಿಂದ ನೀರನ್ನ ಉಪಯೋಗಿಸುವಂತಹದ್ದಿರಬಹುದು, ಅಥವಾ ಬಾವಿಯಿಂದ ಉಪಯೋಗಿಸುವಂತಹದ್ದಿರಬಹುದು, ಅಥವಾ ಬೋರ್ವೆಲ್ನ ಮೂಲಕವೂ ಕೂಡ ನೀರನ್ನ ಹೊರಗೆ ತೆಗಿತೀವಿ. ಈ ಅಂತರ್ಜಲವನ್ನ ಬರಿದು ಮಾಡುವ ಬೇರೆ ಬೇರೆ ವಿಧಾನಗಳಿವೆ. ಇದರ ಬದಲಿಗೆ ಅಂತರ್ಜಲವನ್ನ ಮರುಪೂರಣ ಮಾಡುವುದಕ್ಕೆ ಏನು ವಿಧಾನಗಳಿವೆ? ಮರುಪೂರಣ ಮಾಡ್ಲಿಕ್ಕೆ ಒಂದು ಸಾವಯವ ಕೃಷಿ ನೀರಿಗೆ ಮರುಪೂರಣ ಮಾಡ್ಲಿಕ್ಕೆ ಬಹಳ ಅನುಕೂಲ. ಮಣ್ಣಿನ ಹೊದಿಕೆ ಮಾಡುವುದು ಅಂದ್ರೆ ತೆಂಗಿನ ಮರದ ಸುತ್ತ ಬಿದ್ದ ತ್ಯಾಜ್ಯಗಳನ್ನ ಅಲ್ಲೇ ಹಾಕಿದಾಗ ಮಣ್ಣು ಮೆದು ಆಗುತ್ತೆ, ಎರೆಹುಳುಗಳು ಹೆಚ್ಚು ಉತ್ಪಾದನೆ ಆಗುತ್ತೆ, ಬಿದ್ದ ನೀರು ಭೂಮಿಗೆ ಇಂಗುತ್ತೆ. ಮಣ್ಣು ಗಟ್ಟಿಯಾದಾಗ ನೀರು ಇಂಗುವುದೇ ಇಲ್ಲ, ನೀರು ಹೊರಗೆ ಹೋಗುತ್ತೆ. ಆಮೇಲೆ ಇಳಿಜಾರಿಗೆ ಅಡ್ಡಲಾಗಿ ಕೃಷಿ ಮಾಡೋದು, ಅಥವಾ ಎಲ್ಲರೂ ಕಣಿಗಳಿರುತ್ತೆ ನಮ್ಮಲ್ಲಿ. ಈ ನಮ್ಮ ಭೂಮಿ ಸುತ್ತ ಬೇಲಿ ಮಾಡ್ತೇವೆ, ಅದಕ್ಕೆ ಕಣಿ ಅಂತ ನಮ್ಮಲ್ಲಿ ಒಂದು ಆ ಕಣಿಗಳಿಗೆ 20-50 ಅಡಿ ಒಂದೊಂದು ಸಣ್ಣ ಮಟ್ಟದ ಸಣ್ಣ ಚಿಂತನೆಯು ಹೆಚ್ಚು ಲಾಭ. ಎಲ್ಲಿವರೆಗೆ ಅಂದ್ರೆ ನಾನೊಂದು ಕಡೆಯಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ದೇನೆ, ಒಂದು ಎಕರೆ ಕೃಷಿ ಭೂಮಿಯಲ್ಲಿ ವರ್ಷ ಪೂರ್ತಿ ನೀರು ಅಂತದ್ದು ಅಂತ ಯೋಚನೆಗಳನ್ನು ಮಾಡ್ಬೇಕು. ಮೊದಲು ಎತ್ತರದಿಂದ ನೀರಿಂಗಿಸ್ತಾ ಬರ್ಬೇಕು, ಮೊದಲೇ ತಗ್ಗಿನಲ್ಲಿ ನೀರಿಂಗಿಸೋದು ಕಷ್ಟ, ಎತ್ತರದಿಂದ ಇಳಿಸ್ತಾ ನೀರಿಂಗಿಸೋ ಪದ್ಧತಿ ಮಾಡಿದೆ. ಭೂಮಿಗೆ ಹೆಚ್ಚು, ಈಗ ನಮ್ಮಲ್ಲಿ ಸಾಕಷ್ಟು 4,000 mm ಮಳೆ ಬಂದ್ರು ಅಷ್ಟು ಇಂಗ್ಲಿಷ್ ಸಾಧ್ಯ ಇಲ್ಲ, ಆದ್ರೂ ಮುಂಬೈನ ಒಂದು ಗುಡ್ಡೆ ಪ್ರದೇಶದಲ್ಲಿ ಅಷ್ಟು ಇಂಗ್ಲಿಷ್ಲಿಕ್ಕೆ ಸಾಧ್ಯ, ನಮ್ಗೆ ಸಿಗುತ್ತೋ ಬಿಡುತ್ತೋ ಬೇರೆ ನಮ್ಮೂರಿನಲ್ಲಿ. ಈಗ ನನಗೆ ಒಂದು 11 acres ಕೃಷಿ ಭೂಮಿಯಲ್ಲಿ ಕೃಷಿ ಮಾಡ್ಲಿಕ್ಕಿದೆ ನಮ್ಮ ಹಿರಿಯರದು ನಮ್ಮದು, ಅಷ್ಟು ಭೂಮಿಯಲ್ಲಿ ಈ ವರ್ಷ ಇಷ್ಟು ಮಳೆ ಬಂದ್ರು ಎಲ್ಲೋ ಒಂದು ಸ್ವಲ್ಪ ಭಾಗ ಒಂದು ಟನ್ ಮಣ್ಣು ಹೊರಗೆ ಹೋಗಿರ್ಬೋದು. ಮತ್ತೆ ಕೆಂಪು ನೀರು ನಮ್ಮ ಜಾಗದಿಂದ ರಸ್ತೆಲಿ ಒಂದ್ ಚೂರು ಹೋಗುತ್ತೆ ಬಿಟ್ರೆ ಇನ್ನೆಲ್ಲೂ ಕೆಂಪು ನೀರು ನಮ್ಮ ಭೂಮಿಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುದೇ ಇಲ್ಲ, ನಾನು ಅಷ್ಟು ನೀರು ಹಿಂಗಿದೆ. ಹಿಂಗಿದ್ರೆ ಅದು ಭೂಮಿ ಸುತ್ತ ಯಾರು ಇನ್ನೆಲ್ಲಿಗೆ ಹೋಗ್ಲಿ, ಕೆರೆಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಭೂಮಿಗಂತೂ ಹಿಂಗತ್ತೆ ನೀರು ಹಿಂಗಿಸೋದ್ರಿಂದ ನೀರು. ಮತ್ತೆ ನಾನು 35 years ಮೊದಲು ಒಂದು ಬಾವಿ ಮಾಡಿದ್ದೇನೆ. ಬಾವಿ ಮಾಡುವಾಗ ನಮ್ದು ಇದು ಬರಡು ಭೂಮಿ, ಯಾವುದೇ ಗಿಡ ಮರ ಇಲ್ಲದ ಭೂಮಿ. ಆಗ ಮೇ ತಿಂಗಳಲ್ಲಿ 1 hour ನೀರು ಸಿಗ್ತಿರ್ಲಿಲ್ಲ. ಈಗ ಅದೇ ಬಾವಿಯಲ್ಲಿ ನಮ್ದು ಈ ಸುತ್ತಮುತ್ತ ಕೃಷಿ ಮಾಡಿ ಬೇರೆ ಬೇರೆಯವರೆಲ್ಲ ಕೃಷಿ ಮಾಡಿದ ಪರಿಣಾಮ 3-4 feet ನೀರು ಸುಮಾರು 8 acres ನಾನು ಒಂದು 30 feet ಆಳದ ಬಾವಿಯಲ್ಲಿ ನೀರು ನಿರ್ವಹಣೆ ಮಾಡ್ತೇನೆ. ಹನಿ ನೀರಾವರಿ ಪದ್ಧತಿ, ಬೋರ್ವೆಲ್ ಇಲ್ಲ, ಬೋರ್ವೆಲ್ ಇಲ್ಲ, ತೆರೆದ ಬಾವಿ 33 feet ಆಳ ಇದೆ. ಅದ್ರಲ್ಲಿ ಅಡಿ ಶಿಲೆ ಬಂದಿದೆ, ಇನ್ನು ಅಡಿ ಅಂತರದಿಂದ ಭೂಮಿಯ ಅಡಿಯಿಂದ ಬರ್ಲಿಕ್ಕೆ ಅವಕಾಶ ಇಲ್ಲ. ನಾನು ಹಿಂಗ್ಸಿದ ನೀರನ್ನೇ ಬರ್ಬೇಕು ನನಗೆ, ಅದು ಸಾಕಷ್ಟು ನೀರಿದೆ. ತುಂಬಾ ಜನ ಹೇಳ್ತಾರೆ ಬಟ್ರೆ ನೀವು ಬೋಳ್ ಗುಡ್ಡೆಯಲ್ಲಿ ಇದ್ರಿ, ಎತ್ತರ ಗುಡ್ಡೆಯಲ್ಲಿ ಇದ್ರಿ, ನಿಮ್ಗೆ ನೀರಿತ್ತ ಅಂತ. ಆ ನೀರಿನ ಬಗ್ಗೆ ಅವ್ರು ಚಿಂತನೆ ಮಾಡಲಿಲ್ಲ, ಅವ್ರಿಗೆ ನೀರಿಲ್ಲ. ಮತ್ತೆ ಶ್ರೀಪಡ್ರಿ ಅವರ ಲೇಖನಗಳು ಬಹಳ ವರ್ಷದಿಂದ ಓದ್ತಿದ್ದೆ, ಅದೇ ನನಗೆ ಒಂದ್ ರೀತಿ ಮಾದರಿ. ಆಮೇಲೆ ಈಗ ಗೇರು ಕೃಷಿಯನ್ನು ಕೂಡ ನೀವು ಮಾಡಿದ್ರಿ, ಇದಕ್ಕೂ ಕೂಡ ಸಾಕಷ್ಟು ಹಿಂಗ್ ಟ್ರೆಂಚ್ಗಳನ್ನ ಅಥವಾ ಹಿಂಗ್ ಗುಂಡಿಗಳನ್ನ ನೀವು ಮಾಡಿದ್ರಿ, ಈ ಬಗ್ಗೆ ಹೇಳಿ. ಗೇರು ಕೃಷಿಯಲ್ಲಿ 25 feet ಒಂದು ಗಿಡ ನೆಟ್ಟಿದ್ದೆ, 25 feet ಒಂದು ಪಾತಿ ಅಥವಾ ನೆಲವನ್ನು ಸಮತಟ್ಟು ಮಾಡಿದ್ದೆ. ಅದು ನೆಟ್ಟು ಒಂದು 3-4 years ಅದ ಬಾಳೆ ತರಕಾರಿ ಇಂತ ಕೃಷಿ ಎಲ್ಲ ಮಾಡಿ ಭೂಮಿನ ಅಗದು ಮೆದು ಮಾಡಿದೆ. ಈಗ ನಮ್ ಗೇರು ತೋಟದಲ್ಲಿ ಬಿದ್ದ ನೀರು ಎಲ್ಲೂ ಒಂಚೂರು ಹೊರಗೆ ಹೋಗುವುದೇ ಇಲ್ಲ. ತರಗಲೆ ಗೇರು ತೋಟದಿಂದ ತರಗಲೆ ತೆಗೆಯುವ ಅಭ್ಯಾಸ ಇಲ್ಲ, ನಮ್ ಬಿದ್ದದ್ದು ಅಲ್ಲೇ ಇರ್ಬೇಕು. ಹಸಿ ಮೇವು ಬೆಳೆದ್ರೆ ದನಕ್ಕೆ ತರ್ತೇವೆ, ಬಿಟ್ರೆ ಇನ್ನೇನು ಹೊರಗೆ ತರುವುದಿಲ್ಲ. ಆದ್ರಿಂದ ನೀರು ಬಿದ್ದ ನೀರು ಪೂರ್ತಿ ಹಿಂಗತ್ತೆ. ಮತ್ತು ಮರ ತುಂಬಾ ವಿಸ್ತಾರವಾಗಿ ಬೆಳೆದ್ರಿಂದ ಬಿಸಿಲು ಹೆಚ್ಚು ಬೀಳುವುದಿಲ್ಲ, ತೇವಾಂಶವೂ ಇರುತ್ತೆ, ಹೆಚ್ಚು ನೀರು ಕೊಡಬೇಕಾದ ಅಗತ್ಯವೂ ಬರುವುದಿಲ್ಲ, ಒಳ್ಳೆ ನೀರು ಹಿಂಗತ್ತೆ. ನಮ್ಮ ಗೇರು ತೋಟದ ಪಕ್ಕದಲ್ಲಿ ಇನ್ನೊಂದು 2-3 ಮನೆ ಇತ್ತು ಮೊದಲು. ಆ ಮನೆಯಲ್ಲಿ ಅವರು 35 feet ಆ ಬಾವಿ ಮಾಡಿದ್ರು ಮೊದಲು, ಗೇರು ತೋಟಕ್ಕಿಂತ ಪೂರ್ವ. ಆಗ 35 feet ಮಾಡಿದ್ರೆ ನೀರಿನ ಕೊರತೆ ಇತ್ತು. ಈಗ ಅವ್ರ ಬಾವಿಯಲ್ಲಿ 20-22 feet ನೀರು ಕೆಳಗೆ ಹೋಗುದೇ ಇಲ್ಲ, ಯಾಕಂದ್ರೆ ಅವರಿಗೂ ಆಗಿದೆ. ಅಥವಾ ನಮ್ಮ ಮನೆಯಿಂದ ಹೊರಗಡೆ ಒಂದು 10-12 ಮನೆ ಇದೆ, ಇದು ಗುಡ್ಡೆ ನಮ್ದು ಹೇಳಿಕೆ. ಈಗ 10-12 ಮನೆಗಳು ಎಲ್ಲರ ಮನೆ ಬಾವಿಗಳಲ್ಲೂ 25 feet ನೀರಿದೆ. ಯಾವ್ದು ಮೇ ತಿಂಗಳಿಗೆ ಬಂದು ಯಾರು ಬೇಕಾದ್ರೂ ಬಂದು ನೋಡ್ಬೋದು, 20-25 ಅವರಿಗೂ ಅರಿವಿಲ್ಲದೆ ಇರ್ಬೋದು ನೀರಂತ ಅವ್ರ ಬಾವಿಲಿದೆ. ಧನ್ಯವಾದ ಹೇಳ್ಬೇಕು, ಹೌದು ಹೇಳ್ಬೇಕು ಅವ್ರಿಗೆ, ಅದ ಅಂತ ಒಂದು ಇದಿಲ್ಲ. ಸರಿ, ಈಗ ಸಾವಯವ ರೀತಿಯಲ್ಲಿ ನೀವು ಕಬ್ಬನ್ನು ಕೂಡ ಬೆಳೆದಂತವ್ರು, ಈ ಕಬ್ಬು ಹೆಚ್ಚು ನೀರಿನ ಬೇಡಿಕೆ ಇರುವಂತಹ ಒಂದು ಬೆಳೆ ಇದು, ಇದರಲ್ಲಿ ಒಂದು ನೀರಿನ ನಿರ್ವಹಣೆ ಹೇಗೆ ಮಾಡ್ತೀವಿ ಅಂದ್ರೆ ಸಮಗ್ರವಾಗಿ? ಸಮಗ್ರವಾಗಿ ಕಬ್ಬಿನ ನೀರಿನ ಒಂದು ಅರ್ಧಾಂಶ ನೀರನ್ನು ಉಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಕಬ್ಬಿನಲ್ಲಿ ಓಲಿ ಅಂತ ಬರುತ್ತೆ, ಒಣ ಕಸ, ಓಲಿ ಕಸ, ಅದನ್ನು 2 ಏರಿಗಳ ಮಧ್ಯೆ ಕಬ್ಬಿನಿಂದ ಸಾಲಿ ಸಾಲಿ ಒಂದು ಏರಿಗೆ ಆ ಕಸಗಳನ್ನೇ ಮುಚ್ಚುವುದು, ಪೂರ್ತಿ ಕಸ. ಅಂದ್ರೆ ನಮ್ಮಲ್ಲಿ ಹಳೆ ಸಂಪ್ರದಾಯದಲ್ಲಿ ಕಬ್ಬಿನ ಗದ್ದೆಗೆ ಸ್ವಚ್ಛತೆ ಮಾಡೋದಂದ್ರೆ ಬಹಳ ಸುಲಭ. ಸಂಜೆ ಹೊತ್ತಿಗೆ ಒಂದು ಬೆಂಕಿ ಗಡ್ಡೆ ಕೀರಿ ಕೊಟ್ರೆ 1 acre 5 minutes ಸ್ವಚ್ಛತೆ ಆಯ್ತು, ಖಾಲಿ ಆಯ್ತು, ಸುಟ್ಟು ಹೋಯ್ತು. ಅದನ್ನ ಮಾಡ್ತಿದ್ರು. ನಾನು ಬಹಳ ವರ್ಷ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಇರುವಾಗಲೇ 8 years ಕಬ್ಬು ನೆಟ್ಟಿದ್ದೆ ನಾನು. ಆಗಲೂ ನಮ್ಮೂರಿನಲ್ಲಿ ಯಾರು ಸಾವಯವ ಕೃಷಿ ಅಂದ್ರೆ ಹುಚ್ಚರಂತಿದ್ರು. ನಂಗೆ ಈಗಲೂ ಒಂದು ರೀತಿ ನೋವು ಇದೆ ಆ ವಿಷಯ ಹೇಳುವಾಗ. ಸಾವಯವ ಕೃಷಿ ಎರೆಹುಳು ಅಂದ್ರೆ ಕೂಡಲೇ ಬ್ರಾಹ್ಮಣರು ಮೀನು ಹಿಡಿಯಕ್ಕೆ ಎರೆಹುಳು ಸಾಕ್ತಾರೆ ಅಂತ ಹೀಗಾರಿಕೆ ಮಾಡಿದವರು ಇದ್ರು. ಅದು ಆಗಲೇ ನಾವು ಗಂಡ ಹೆಂಡತಿ ಕಷ್ಟದಲ್ಲಿ 2 acres ಮಧ್ಯೆ ಕಬ್ಬಿನ ಕಸವನ್ನಿಟ್ಟು ಅದ್ರಲ್ಲಿ ಸ್ವಲ್ಪ ಮಣ್ಣು ಅಥವಾ ಬೂದಿಗಿದ್ದು ಹಾಕಿಬಿಟ್ರೆ ಕಬ್ಬಿಗೆ ಅರ್ಧಾಂಶ ನೀರು ಕಡಿಮೆ ಸರ್. ನಮ್ಮ ಪೂರ್ವಜರು ಹದಗಬ್ಬು ಅಂತ ಮಾಡ್ತಿದ್ರು, ಕೊಟ್ಪಂದಲ್ಲಿ ನೀರು ಹಾಕಿ ಕಬ್ಬು ಮಾಡ್ತಿದ್ರು ಬರೇ ದರ್ಲೆ ಮುಚ್ಚಿ. ನಾ ಅದನ್ನೆಲ್ಲ ನೋಡಿದ್ದಿದೆ. ನಾವು ಹಾಗೆ ಮಾಡ್ತೀವಿ ಈಗಲೂ. ನಾವು ಕಬ್ಬಿನ ಗದ್ದೆ ಬೆಂಕಿ ಕೊಡುವ ಪ್ರಶ್ನೆ ಇಲ್ಲ. ಸ್ವಲ್ಪ ಕಸ ಜಾಸ್ತಿ ಬೆಳೀತು ಅಂತ ಬೆಳೆದ್ರು ಅಡ್ಡಿಲ್ಲ. ಕಬ್ಬಿನ ಒಲೆಯಿಂದ ಸುಡಬಾರ್ದು. ಕಬ್ಬಿನ ಒಲೆಯಿಂದ ಮುಚ್ಚಿದಾಗ ಅರ್ಧಾಂಶ ನೀರು ಕಡಿಮೆ ಸಾಕು. ಒಂದ್ ಏರಿ ಓರಿ ಕಸ ಹಾಕಿದ್ರೆ ಇನ್ನೊಂದ್ ಏರಿ ಗೊಬ್ಬರ ನೀರು ಬಿಡು. ಮುಂದಿನ ವರ್ಷ ಆಚೆ ಏರಿಗೆ ಈಚೆ ಹಾಕೋದು, ಅದಕ್ಕೆ ಹಾಕೋದು. ಕಬ್ಬು ಅಂದ್ರೆ 3-4 years ಬರುತ್ತೆ ಒಂದ್ಸರಿ ನೆಟ್ಟು. ಆಗ ಅದು ತುಂಬಾ ಅನುಕೂಲ. ನೀರು ಇಲ್ಲದೆ ಇದ್ರು ಒಂದು 15-20 days ನೀರು ಇದ್ರೆ ಕಬ್ಬು ಸಾಯುವುದಿಲ್ಲ. ಆಮೇಲೆ ನೀರಿನ ಮಿತ ಬಳಕೆ ಬಗ್ಗೆ ಹೇಳಿರಿ. ಈಗ ಕೃಷಿಯಲ್ಲಿ ನೀರಿನ ಮಿತ ಬಳಕೆಯನ್ನು ಹೇಗೆ ಮಾಡಬಹುದು ಅಂತ? ಕೃಷಿಯಲ್ಲಿ ನೀರಿನ ಮಿತ ಬಳಕೆ ಮಾಡೋದ್ರಲ್ಲಿ ಹನಿ ನೀರಾವರಿ ಒಳ್ಳೇದು. ಸ್ಪ್ರಿಂಕ್ಲರ್ ಅಷ್ಟು ಅನುಕೂಲ ಅನ್ಸಿಲ್ಲ, ನಾನು ಅದಕ್ಕೆ ಒಪ್ಪುದಿಲ್ಲ. ವಿಸ್ತಾರವಾದ ಜಾಗ ನೀರು ಬಿಡುತ್ತೆ, ತುಂಬಾ ನೀರು ದಿವಸಕ್ಕೆ 8-10 hours ನೀರು ಬಿಡುದಿದ್ರೆ ಮಾತ್ರ ಅನುಕೂಲ. ಒಂದು ಗಂಟೆ ಎರಡು ಗಂಟೆ ನೀರು ಬಿಟ್ಟು ಎರಡು ಇಂಚ್ ಮಣ್ಣು ಇವತ್ತು ಚಂಡಿ ಆಯ್ತು, ನಾಳೆಗೆ ಬಿಸಿಲಿನ ಆವಿಗೆ ಹೋಯ್ತು. ಹನಿ ನೀರಾವರಿ ನೀರು ಸಂಜೆ 4 ಗಂಟೆ ನಂತರದಿಂದ ಮರು ದಿವಸ ರಾತ್ರಿ ಬಿಡುದು ಬಹಳ ಅನುಕೂಲ. ಬಿಟ್ಟರೆ ಬಿದ್ದದ ನೀರೆಲ್ಲ ಭೂಮಿಗೆ ಹಿಂಗತ್ತೆ, ಸಾಕಾಗುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಬಂದು ಕೇಳಿದ್ ನಿಮ್ಮ ತೆಂಗಿನ ಮರಕ್ಕೆ ಇದೇ ನೀರಾಗಿ ಈ ತೆಂಗಿನ ಮರ ಹತ್ತ ಕಂಡು ನಾನು ಹೇಳಿದ್ದೆ ತೆಂಗಿನ ಗಿಡ ನೆಟ್ಟು ಮರು ದಿವಸ ಹಾಕಿದ್ದೆ ನಾನು ಹನಿ ನೀರಾವರಿ. ಅದರಲ್ಲಿ ಈಗ 30 ವರ್ಷ ತೆಂಗಿನ ಮರ ಬೆಳೆದಿದೆ. ನಾನು ತೆಂಗಿನ ಮರದಲ್ಲಿ ಯಾವುದೇ ಸಾವಯವ ಪದ್ಧತಿಯಲ್ಲ ಆದರೆ 80-100 ಕಾಯಿ ಬರುತ್ತೆ, ಯಾವುದೇ ಖರ್ಚಿಲ್ಲ. ಗೊಬ್ಬರ ಒಂದಷ್ಟು ಹಾಕೋದು, ಕಸ ಮುಚ್ಚಿ ಬರೋದು ಅಷ್ಟೇ ಬರುತ್ತೆ. ಆದ್ದರಿಂದ ಹನಿ ನೀರಾವರಿ ಬಹಳ ಅನುಕೂಲ. ಅದು ಫಿಲ್ಟರ್ ಎಲ್ಲ ಹಾಕಿ ಮಾಡಬೇಕು. ಹನಿ ನೀರಾವರಿ ಪದ್ಧತಿ ಅಂದರೆ ನಮ್ಮಲ್ಲಿ ಒಂದಿದೆ, ಪರ್ದೆ ಮೋಟ್ರ್ ಸ್ಟಾರ್ಟ್ ಮಾಡಿಬಿಟ್ರೆ ಆಗೋದಿಲ್ಲ, ಫಿಲ್ಟರ್ ಅಗತ್ಯ. ಫಿಲ್ಟರ್ ಹಾಕಿದಾಗ ಅದು ದಿನ ಒಂದ್ಸರಿ ಸ್ವಚ್ಛತೆ ಮಾಡ್ಬೇಕಂತ ಜನರಿಗೆ ಉದಾಸೀನ ಇದ್ಬಿಟ್ರೆ, ದಿನ ಸ್ವಚ್ಛತೆ ಮಾಡಿದ್ರಿಂದ ಬಹಳ ಅನುಕೂಲ. ಆಮೇಲೆ ಈಗ ನೀರನ್ನು ಇಂಗಿಸುವ ನಿಟ್ಟಿನಲ್ಲಿ ಈ ಮಿಶ್ರ ಬೆಳೆಗಳು ಮತ್ತು ಮಲ್ಚಿಂಗ್ ಅಥವಾ ಒಂದು ಮುಚ್ಚಿಗೆ ಮಾಡುವಂತಹದ್ದು, ಇದು ಎಷ್ಟು ಪ್ರಾಮುಖ್ಯವಾದ? ಈಗಾಗಲೇ ನೀವು ಹೇಳಿದ್ರೆ ಕಬ್ಬಿನಲ್ಲಿ ಕೂಡ ಒಂದು ಮುಚ್ಚಿಗೆ ಮಾಡ್ತೀವಿ. ಬಹಳ ಅನುಕೂಲ. ಒಂದು ಅಂದ್ರೆ ನೀರು ದೇವಾಂಶ ಉಳಿಸುತ್ತೆ, ಆಮೇಲೆ ಈ ಹದಕೆಗಳು ಗೊಬ್ಬರವನ್ನು ಕೊಡುತ್ತೆ, ಮಣ್ಣಿನಲ್ಲಿ ಕೂಡ ಒಳ್ಳೆ ಜೀವಂತ ಜೀವಂತ ಮಣ್ಣಿರುತ್ತೆ. ಆಮೇಲೆ ಎರೆಹುಳು ಹೆಚ್ಚಾದಾಗೆಲ್ಲ ಭೂಮಿಯ ರಂಧ್ರ ಕೊರಿತು, ಆ ಎರೆಹುಳು ಜಾಸ್ತಿ ಆದಾಗ ಇಲಿಗಳು ಬರ್ತವೆ, ಇಲಿಗಳು ಒಂದಷ್ಟು ರಂಧ್ರ ಕೊರಿತು, ಆಗ ನೀರು ಹಿಂಗ್ಲಿಕ್ಕೆ ಬಹಳ ಅನುಕೂಲ. ಈ ಸಾವಯವ ಕೃಷಿಯಲ್ಲಿ ಮುಚ್ಚಿಗೆ ಮುಖ್ಯ, ಮುಚ್ಚಿಗೆಯಲ್ಲಿ ನೀರು ಹಿಂಗಿಸೋದಕ್ಕೆ ಇದು ಬಹಳ ಮುಖ್ಯ, ಅದು ಬಹಳ ಅನುಕೂಲ. ನಾವು ಕೂತ ಜಾಗದ ಎದುರು ಭಾಗದಲ್ಲಿ ಒಂದು ದೊಡ್ಡ ಕೆರೆಯ ರೀತಿಯಲ್ಲಿ ಕಾಣ್ತಾ ಇದೆ ಮದಕ ಅಂತ ನೀವು ಹೇಳ್ತಾ ಇದ್ದೀರಿ ಅವಾಗ, ಇದರ ಒಂದು ವಿಶೇಷತೆ ಬಗ್ಗೆ ಹೇಳಿ, ಇದು ನೀರು ಹಿಂಗಿಸುವಲ್ಲಿ ಯಾವ ರೀತಿ ಒಂದು ಪೂರಕವಾಗಿದೆ ಅಂತ? ಇದು ನಮ್ಮ ಪೂರ್ವಜರೇ ಬಹಳ 100 ವರ್ಷಗಳಿಂದ ಇದು ಮದಕ ನೈಸರ್ಗಿಕ ಅಲ್ಲ, ಊರಿನ ಹಿಂದಿನ ನಮ್ಮ ಪೂರ್ವಜರು ಮಾಡಿದಂತ ಮಣ್ಣು ತಲೆಹೊರೆಯಿಂದ ಹೊತ್ತು ಮಾಡಿದಂತ ಮದಕಗಳು. ತಗ್ಗು ಮೂರು ಬದಿ ಏರಿದ್ದು ಒಂದ್ ಬದಿ ತಗ್ಗಿದ ಪ್ರದೇಶ ಅಚ್ಚುಕೊಟ್ಟು ಪ್ರದೇಶ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಮದಕ ಅಂತ ನಮ್ಮ ಕುಂದಾಪುರ ಭಾಷೆ ಮದಕ ಮದಗ ಅನ್ನತ್ತ ಇದು ಮಾಡಿರ್ತಾರೆ. ಪ್ರತಿ ಗ್ರಾಮದಲ್ಲಿ ಒಂದ್ 2-3 ಇರುತ್ತೆ ಇದು. ಇದು ಆ ನೀರು ಹಿಂಗ್ಸಿಗೆ ಬಹಳ ಅನುಕೂಲ. ನೀರು ಹಿಂಗಿದಾಗ ಆ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಬಾವಿಗಳಲ್ಲಿ ಅಂತರ್ಜಲವೂ ಹೆಚ್ಚುತ್ತೆ ಮತ್ತೆ ಜಲಚರಗಳು ಹೆಚ್ಚುತ್ತೆ, ಕಾಡು ಪ್ರಾಣಿಗಳು ಪಕ್ಷಿಗಳಿಗೆ ವರ್ಷ ಪೂರ್ತಿ ನೀರು ಸಿಗುತ್ತೆ ಮತ್ತೆ ಅಂತರ್ಜಲಕ್ಕೂ ಬಹಳ ಅನುಕೂಲ. ಮತ್ತೆ ಇದು ಎರಡನೇ ಬೆಳೆ ಸುಗ್ಗಿ ಬೆಳೆ ಮಾಡ್ಲಿಕ್ಕೆಲ್ಲ ಏನ್ ಮಾಡ್ತಿದ್ರು ಮೊದಲು, ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಒಂದು ಕಡೆಯಿಂದ ನೀರು ಹೋಗ್ತಿತ್ತು, ಸೆಪ್ಟೆಂಬರ್ ಬಂದ ತಕ್ಷಣ ಅದನ್ನ ಕಟ್ತಿದ್ರು, ಆಗ ಒಂದು ಕಡೆ ಒಡ್ಡು ಕಟ್ತಿದ್ರು, ಅದೊಂದು 3-4 ಕಡೆ ನೀರು ಎತ್ತರ ಬರ್ತಿತ್ತು, ಅದು ಎರಡನೇ ಬೆಳೆಗೂ ಅನುಕೂಲ ಆಗ್ತಿತ್ತು, ಆಮೇಲೆ ಅಂತರ್ಜಲಕ್ಕೂ ಅನುಕೂಲ ಆಗ್ತಿತ್ತು. ಮದ್ಗ ಒಂದು ಊರಿನಲ್ಲಿ ಹೊಸ ಸೃಷ್ಟಿ ಮಾಡೋದಕ್ಕಿಂತ ಇದ್ದು ಮದ್ಗ ಹೂಳೆತ್ತಿ ಮಾಡಿದ್ರು ಬಹಳ ಅನುಕೂಲ, ಬಹಳ ಅಗತ್ಯ. ಈಗ ನಿಮ್ಮ ಮನೆಯ ಎದುರುಗಡೆ ಇರುವಂತಹ ಒಂದು ಮದಗದ ವಿಶೇಷತೆ ಬಗ್ಗೆ, ಎಷ್ಟು ವಿಸ್ತಾರವಾಗಿದೆ, ಎಷ್ಟು ನೀರು ನಿಲ್ತದೆ ಇದರಲ್ಲಿ ಈ ಬಗ್ಗೆ? ಇದು ಸುಮಾರು ಕಂದಾಯ ಇಲಾಖೆ ಲೆಕ್ಕಾಚಾರ ಅಂತ 9.5 ಎಕರೆ ಇದೆ, ಅದೀಗ ಸ್ವಲ್ಪ ಆಚೆ ಈಚೆ ಹೋಗಿರ್ಬೋದು. ಇದರಲ್ಲಿ ನಮ್ಮ ಬಾಲ್ಯದಲ್ಲಿ ಇದು ಸುಮಾರು ಫೆಬ್ರವರಿವರೆಗೂ ನೀರು ನಿಂತಿತ್ತು. ಆಮೇಲೆ ಈ ಯಂತ್ರೋಪಕರಣಗಳು ಬಂದು ಭೂ ಸವೆತ ಶುರುವಾಗಿ ಅದು ಸುಮಾರು ಹೂಳು ತುಂಬಿ ಹೋಯಿತು. ಆಮೇಲೆ ಅದು ಡಿಸೆಂಬರಿಗೆ ನೀರು ಮುಗಿತಿತ್ತು. ಈಗ ಸ್ವಲ್ಪ ಹೂಳೆಲ್ಲ ತೆಗೆದಿದ್ದಾರೆ, ಮಾರ್ಚ್ ಏಪ್ರಿಲ್ ವರೆಗೂ ನೀರು ಬರುತ್ತೆ. ಇನ್ನು ಹೂಳು ತೆಗಲಿಕ್ಕೆ ಸಾಕಷ್ಟು ಇದೆ. ಅದು ಯಾಕೋ ನಮ್ಮಲ್ಲಿ ಯಾವುದೋ ಒಂದು ಕೊರತೆ, ಸರ ಪಂಚಾಯತಿನ ಕೊರತೆ ಏನು ಗೊತ್ತಿಲ್ಲ, ಅದು ಮಾತಾಡಿದ್ರೆ ಅವರು ಹೂಳು ತೆಗಲಿಕ್ಕೆ ಸ್ಕೀಮ್ ಬೇಕು, ಉದ್ಯೋಗ ಖಾತ್ರಿ ಬೇಕಂತ ಹೇಳ್ತಾರೆ. ಉದ್ಯೋಗ ಖಾತ್ರಿಯಲ್ಲಿ ನಮ್ಮೂರ್ನ ದುಡಿಯೋರು ಇಲ್ಲ, ಪುಸ್ತಕದಲ್ಲಿ ದುಡಿಯೋರು ಇರ್ತಾರ ಹೊರತು ನೈಸರ್ಗಿಕವಾಗಿ ದುಡಿಯೋರು ಇಲ್ಲ. ಆದ್ದರಿಂದ ಮಾಡ್ತಾ ಇಲ್ಲ. ನನ್ನ ಅನಿಸಿಕೆ ನಮ್ಮಲ್ಲಿ ಹೂಳಿಗೂ ಬೇಡಿಕೆ ಇದೆ ಪಂಚಾಯತ್ನಲ್ಲಿ. ನಾನು ಈಗಾಗಲೇ ಪಂಚಾಯತ್ 2-3 ಗ್ರಾಮ ಸಭೆಯಲ್ಲೂ ಹೇಳಿದ್ದೇನೆ, ಹೂಳನ್ನು ಮಾರಾಟ ಮಾಡಿ 100,000 ರೂಪಾಯಿ ಬರುತ್ತೆ. ಅದರಿಂದ ಮದುವೆ ಸುತ್ತ 9.5 ಎಕರೆ ಅಂತ ಕಂದಾಯ ಇಲಾಖೆ ಭೂಮಿ ಲೆಕ್ಕದಲ್ಲಿದೆ. ಈಗ ಹೂಳಿಗೂ ಕೂಡ ಬೇಡಿಕೆ ಇದೆ ಅಂತ ಹೇಳಿದ್ರೆ, ಹೂಳಿನ ಒಂದು ವಿಶೇಷತೆ ಏನು, ಅದನ್ನ ಕೃಷಿಗೆ ಹೇಗೆ ಬಳಸಿಕೆ ಮಾಡಬಹುದು ಅಂತ? ಹೂಳು ಮದ್ಗದ ಮೇಲ್ಪದರದ ಒಂದು 2 ಅಡಿ ಮಣ್ಣು ಒಂದು ಯಾವ ಭೂಮಿಗೂ ಮೊದಲಿಂದ ಹಾಕ್ತಿದ್ದಾರೆ. ನಮ್ಮಲ್ಲಿ ಮದ್ಗದ ಕೆಸರು ತೆಗೆದು ಕೃಷಿ ಭೂಮಿಗೆ ಹಾಕೋದಂತ ಮೊದಲು ಇತ್ತು, ಈಗ ಜನರಿಗೆ ಅಷ್ಟು ಕೆಲಸ ಮಾಡೋರೆಲ್ಲ ತೆಗೆದೆ. ಹೂಳು ಮೇಲ್ಮೈನ ಒಂದೆರಡು ಅಡಿ ಮಣ್ಣು ಕೃಷಿಗೆ ಯೋಗ್ಯ. ಅದಕ್ಕಿಂತ ಅಡಿ ಮಣ್ಣುಗಳು ನಮ್ಮಲ್ಲಿ ಈಗ ಕೊಜ ಹೊಂಡ ಅಥವಾ ಕರಾವಳಿಯಲ್ಲಿ ಮನೆ ಕಟ್ಟಲಿಕ್ಕೆ ಗದ್ದೆ ತುಂಬಿ ಮನೆ ಕಟ್ಟುವವರಿಗೆಲ್ಲ ಮಣ್ಣಿನ ತೀರ ಬೇಡಿಕೆ ಇದೆ. ಅಂಥವ್ರಿಗೆ ಮಾರಾಟ ಮಾಡಲೂಬಹುದು, ತಗೊಂಡು ಹೋಗ್ತಾರೆ. ಅದು ಪರಿಣಾಮ ಅವರಿಗೆ ಇನ್ಯಾವುದೋ ಉತ್ತಮ ಬೆಲೆ ಬಾಳು ಅಥವಾ ಉತ್ತಮ ಫಲವತ್ತಾದ ಭೂಮಿ ನಾಶ ಮಾಡಿದ್ರು ಉಳಿಯುತ್ತೆ. ಇಲ್ಲೇ ಕೆರೆ ಆಳ ಮಾಡೋದ್ರಿಂದ ಇಲ್ಲಿ ನೀರು ಜಾಸ್ತಿ ಸಂಗ್ರಹ ಆಗುತ್ತೆ, ಅಲ್ಲಿ ಮಣ್ಣು ಅಗತ್ಯ ಇದ್ದವರಿಗೆ ಅಲ್ಲಿ ಮಣ್ಣು ತುಂಬಿಕೊಳ್ಳಿಕ್ಕೆ ಸಾಧ್ಯ. ಇದನ್ನ ಹೇಳಿದ್ರೆ ಮಾಡ್ಲಿಕ್ಕೆ ನಮ್ಮ ಇಲಾಖೆಗಳು ಅಷ್ಟು ಗಮನ ಹರಿಸುವುದಿಲ್ಲ, ಮುತುವರ್ಜಿ ವಹಿಸ್ತಾ ಇಲ್ಲ. ಹಾಗೆ ಉಂಟು, ನನಗೊಂದು ಆಸೆ ಬಹಳ ಬರ್ತೀನಿ ನಮ್ಮ ಅದಕ್ಕೊಂದು ಹೂಳಾಗ್ಬೇಕಂತ. ಯಾಕಂದ್ರೆ ಇದು ತ್ರಿಪಡ್ರಿಯವರೆಲ್ಲ ಬಂದು ಸರ್ವೆ ಮಾಡಿ ಹೋಗಿದ್ದಾರೆ, 2-3 ಸರಿ ಬಂದು ಫೋಟೋ ಎಲ್ಲ ತಗೊಂಡು ಹೋಗಿದ್ದಾರೆ. ಅವರೇನು ಸರ್ಕಾರಕ್ಕೆ ಇಲಾಖೆಗೆ ಅದೇನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆದ್ರೂ ಅದೇನು ಮುಂದೆ ಬರ್ತಾ ಇಲ್ಲ. ನೀವು ಗಮನಿಸಿದಾಗ ಈ ವರ್ಷ ಡಿಸೆಂಬರ್ ತನಕನೂ ಮಳೆ ಬರ್ತಾನೆ ಇತ್ತು, ಇದರಿಂದಾಗಿ ನೀರಿನ ಮಟ್ಟ ಜಾಸ್ತಿ ಆಗಿದೆಯಾ? ಹೌದು, ಈಗ ನಮ್ಮೂರಿನಲ್ಲಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಎಷ್ಟು ನೀರು ಇರಬೇಕಿತ್ತು ಆ ನೀರು ಈಗ ಡಿಸೆಂಬರ್ ಎರಡನೇ ವಾರದಲ್ಲಿ ಇದೆ, ಅಷ್ಟು ನೀರಿನ ಮಟ್ಟ ಮೇಲಿದೆ. ಎಲ್ಲಾ ಗದ್ದೆಗಳಲ್ಲೂ ನೀರಿದೆ. ಅತಿಯಾದ ಮಳೆಯಿಂದಾಗಿ ಮೊದಲನೇ ಬೇಸಾಯ ಸುಮಾರು ಹಾಳಾಗಿದೆ, ಹಾಳಾದ್ದೇ ಹೆಚ್ಚು. ಯಾಕಂದ್ರೆ ಒಣಮೇವಂತೂ ಇಲ್ಲದೆ ಇಲ್ಲ ಈ ವರ್ಷ. ಈ ಮದಗದ ನೀರನ್ನು ಅವಲಂಬಿಸಿಕೊಂಡಿರುವಂತಹ ಒಂದಷ್ಟು ಗಿಡ ಮರಗಳಾಗ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಮದಗದ ನೀರು ಅಂದ್ರೆ ಇದು ಒಂದು ಊರಿನ ಮಧ್ಯದಲ್ಲಿದೆ, ಪ್ರಾಣಿಗಳಿಗೆ ತೀರಾ ಅಗತ್ಯ, ಪ್ರಾಣಿ ಪಕ್ಷಿಗಳಿಗೆ, ರೈತರಿಗೂ. ಕೆಳಗಡೆ ಮದಗದಿಂದ ಕೆಳಗಡೆ ನೂರಾರು ಎಕರೆ ಮೊದಲೆಲ್ಲ ತೋಡಿಗೆ ಅಡ್ಡ ಕಟ್ಟಿ ಕಟ್ಟು ಹಾಕಿ ಸುಗ್ಗಿ ಮಾಡ್ತಿದ್ರು. ಅದಕ್ಕೆ ಮೂಲ ನೀರಿನ ಶಾಲೆ ಮದಗವೆ. ಅದು ಬಹಳ ಅನುಕೂಲ ಇತ್ತು. ಈಗ ಅದನ್ನು ಉಪಯೋಗ ಮಾಡುವವರ ಸಂಖ್ಯೆ ಇಳಿಮುಖ ಆಗಿದೆ. ಆದ್ರಿಂದ ಇಲ್ಲ, ನೀರು ಸಮುದ್ರ ಪಾಲಾಗುದು ಹೆಚ್ಚು ಬೇಸರ ಸಂಗತಿ. ಏನೇನು ಪ್ರಾಣಿಗಳು ಬರ್ತವೆ ಇಲ್ಲಿ? ನಮ್ಮೂರಿನಲ್ಲಿ ಕಾಡಹಂದಿ ಇದೆ, ಜಿಂಕೆ ಇದೆ, ನವಿಲಿದೆ, ನರಿ ಇದೆ, ಮುಳ್ಳಹಂದಿ ಇದೆ, ಮತ್ತೆ ಪಕ್ಷಿಗಳು ಬೇರೆ ಬೇರೆಗಳಿದ್ದು. ಅಪರೂಪಕ್ಕೆ ಚಿರತೆಯು ಬರುತ್ತೆ ಪ್ರಾಣಿ ಬೇಟೆಗಾಗಿ. ಎಲ್ಲವುಗಳಿಗೆ ನೀರಿನ ಅಗತ್ಯ. ರಾತ್ರಿ 10-11 ಗಂಟೆ ನಂತರ ನಾವು ಆ ರಸ್ತೆಯಲ್ಲಿ ಹೋದ್ರೆ ಪ್ರಾಣಿಗಳು ನೀರು ಕುಡಿಯಕ್ಕೆ ಬರುವುದನ್ನು ನೋಡ್ಬೋದು, ಹೆಜ್ಜೆ ಗುರುತನ್ನು ನೋಡ್ಬೋದು. ನೀರು ಕುಡಿಲಿಕ್ಕೆ ಬಂದ ಪ್ರಾಣಿಗಳು ನಿಮ್ಮ ಬೆಳೆಗೂ ಕೂಡ ಬರ್ತಾವ? ಸ್ವಲ್ಪ ಮಟ್ಟಿಗೆ ಬರ್ತವೆ ಬೆಳೆಗಳು. ನಾವು ಪ್ರಾಣಿ ಇರೋ ಜಾಗದಲ್ಲಿ ನಾವು ಆವರಿಸಿದ್ದೇ ತಪ್ಪು, ಬರ್ತವೆ. ಅದಕ್ಕೇನು ಮಾಡ್ಲಿಕ್ಕಿಲ್ಲ, ತುಂಬಾ ಉಪದ್ರ ಕೊಡ್ತೇವೆ. ನಾವು ರೈತ ಬೆಳೆದ್ರಲ್ಲಿ 25-30% ಕೆಲಸರಿ ಪ್ರಾಣಿಗಳು ಪಾಲಾಗುವ ಸಾಧ್ಯತೆ ಇದೆ. ಅದು ಏನು, ನಮಗೂ ಭೂಮಿ ಮೇಲೆ ಹಕ್ಕು, ಬದುಕಲಿಕ್ಕೆ ಹಕ್ಕಿದ್ದಷ್ಟು ಅವಕ್ಕೂ ಹಕ್ಕಿ ಇದೆ. ಅದಕ್ಕೆ ಏನು ಮಾಡ್ಲಿಕ್ಕಿಲ್ಲ. ಆಮೇಲೆ ಈಗ ಸಾವಯವ ಕೃಷಿಯನ್ನು ನೀವು ಮಾಡ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಬೇಕು. ನೀವು ಗ್ರಾಮ ಪಂಚಾಯತಿಯ ಒಂದು ತ್ಯಾಜ್ಯವನ್ನು ಸಂಗ್ರಹಿಸಿ ಕಾಂಪೋಸ್ಟ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದಿರಿ? ಹೌದು, 1-2 ವರ್ಷಗಳಿಂದ ನಾನು ಮಾಡ್ತಾ ಇದ್ದೆ. ಈಗ 1 ವರ್ಷಗಳಿಂದ ಕುಂದಾಪುರ ಸಂತೆ ಮಾರ್ಕೆಟ್ ಯಾರ್ಡ್ ಅಂತ ಒಂದಿದೆ, ಅಲ್ಲಿ ಅವರು ಕಸಗಳನ್ನ ವಾರದ ಸಂತೆ ಮರು ದಿವಸ ಕಸ ಅಂತ ಇರ್ತಾರೆ. ಸುಮಾರು 3-4 ಟನ್ ಕಸ ವಾರದಲ್ಲಿ ಬರುತ್ತೆ. ನಾನು ಅದಕ್ಕೆ 2-3 ದೊಡ್ಡ ದೊಡ್ಡ ಗುಂಡಿಗಳನ್ನು ಮಾಡಿ ಅದಕ್ಕೆ ಕಸಗಳನ್ನು ಹಾಕಿ ಆಮೇಲೆ ನಮ್ಮ ಗೊಬ್ಬರಗೆ ಸ್ಲರಿ ಹಾಕಿ ಆಮೇಲೆ 1 ತಿಂಗಳಿಗೊಂದ್ಸರಿ JCB ತಂದು ಅದನ್ನು ಅಡಿಮೇಲೆ ಮಾಡಿ ಸುಮಾರು 12 ಎಕರೆ ಕೃಷಿ ಭೂಮಿ ಬೇಕಾಗುವಷ್ಟು ಫಲವತ್ತಾದ ಗೊಬ್ಬರ ಮಾಡ್ತೇನೆ. ಅದರಲ್ಲಿ 2-3% ಪ್ಲಾಸ್ಟಿಕ್ ಬರುತ್ತೆ, ಅದನ್ನ ಹೆಕ್ಲಿಕ್ಕೆ ಒಂದು ಸ್ವಲ್ಪ ತುಂಬಾ ಖರ್ಚಿದೆ. ಖರ್ಚಿದ್ರೆ ನಾವು ಗೊಬ್ಬರ ಖರೀದಿ ಮಾಡೋದಕ್ಕಿಂತ ಹೆಚ್ಚಿನ ಲಾಭ ಇದೆ. ಪ್ಲಾಸ್ಟಿಕ್ ನಾನು ಈಗ ಎಷ್ಟೇ ಕಷ್ಟ ಆದ್ರೂ ಪ್ಲಾಸ್ಟಿಕ್ ಹೆಕ್ಕುದೆ. ಸುಮಾರು 1 ಟನ್ ಪ್ಲಾಸ್ಟಿಕ್ ಹೆಕ್ಲಿಕ್ಕೆ 1,000 ರೂಪಾಯಿಯಷ್ಟು ಪ್ಲಾಸ್ಟಿಕ್ ಹೆಕ್ಲಿಕ್ಕೆ ಕೂಲಿ ಬೇಕು. ಮತ್ತೆ ಆ ಪ್ಲಾಸ್ಟಿಕ್ ಹೆಕ್ಕಿನ ಕಸವನ್ನು ಅದೇ ಸಂತೆ ಕಸ ತಂದವರೇ ವಾಪಸ್ ಕಸವನ್ನು ತಗೊಂಡು ಹೋಗ್ತಾರೆ. ನಮ್ಮ ಪಂಚಾಯತಿಗೆ ಅದನ್ನ ವಿಲೇವಾರಿ ಮಾಡ್ಲಿಕ್ಕೆ ಅಗತ್ಯ ಇಲ್ಲ, ಅವರೇ ಕಸನ ತಗೊಂಡು ಹೋಗ್ತಾರೆ. ಇನ್ನು ಹೆಚ್ಚು ಒತ್ತಡ ಹಾಕಿದ್ರೆ ಕಸ ಹೆಕ್ಕಿದ್ದಕ್ಕೆ ಹಣವನ್ನು ಅವ್ರು ಕೊಟ್ಟರು. ಅದಕ್ಕಿಂತ ನಿಮಗೆ ಹೆಚ್ಚಿನ ಲಾಭ ಇದೆ, ಗೊಬ್ಬರದಲ್ಲಿ ಹೆಚ್ಚಿನ ಲಾಭ ಇದೆ. ನಾವು ಗೊಬ್ಬರ ಸಾಕಷ್ಟು ಮಾಡ್ತೇವೆ. ಒಳ್ಳೆಯದು ಶಾನಾಡಿ ರಾಮಚಂದ್ರ ಭಟ್ ಅವರೇ. ಕೃಷಿಯಲ್ಲಿ ನೀರಿನ ಒಂದು ಮಹತ್ವ ಏನು, ಹಾಗೂ ನೀರಿನ ಮಿತಬಳಕೆ ಮತ್ತು ಸದ್ಬಳಕೆಯನ್ನು ಯಾವ ರೀತಿ ಮಾಡಬಹುದು, ಜೊತೆಗೆ ಈ ಮದಗದಂತಹ ಒಂದು ಸಾಂಪ್ರದಾಯಿಕ ನೀರಿಂಗಿಸುವಂತಹ ಒಂದು ಕೆರೆ ಅಥವಾ ಪ್ರಯತ್ನವನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ನೀರಿನ ಸದ್ಬಳಕೆ ಈ ಕುರಿತು ರಾಮಚಂದ್ರ ಭಟ್ ಶಾನಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು TS ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್ IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ, ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555, ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ನಡೀರಿ, ನಾಳೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ, ನಾಳೆ ಬರ್ತೀನಿ, ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟ್ ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಂದ್ರು ಕಳ್ದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನಗತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ಕಾಳುಮೆಣಸು ಅಥವಾ ಕರಿಮೆಣಸಿನಲ್ಲಿ ಅನೇಕ ತಳಿಗಳಿರುವುದನ್ನು ನಮ್ಮ ರೈತರು ಗಮನಿಸಿರಬಹುದು. ಸ್ಥಳೀಯ ತಳಿಗಳು ಅಂತಂದರೆ ಕರಿಮುಂಡ ಎನ್ನುವಂತಹದ್ದು. ಇದರಲ್ಲಿ ಎಲೆಗಳು ಹಾಗೂ ಕಾಯಿಗಳು ಹಚ್ಚ ಹಸಿರು ಬಣ್ಣದ್ದಾಗಿರ್ತವೆ. ನೆರಳು ಜಾಸ್ತಿ ಇರುವಂತಹ ತೋಟಗಳಲ್ಲಿ ಇವುಗಳನ್ನು ಬೆಳೀಬಹುದು. ಬಿಳಿ ಮಲ್ಲಿಗೆ ಸರ ಹಚ್ಚ ಹಸಿರು ಬಣ್ಣದ್ದು, ಶೀಘ್ರವಾಗಿ ಹಾಗೂ ದಟ್ಟವಾಗಿ ಬೆಳೆಯುವಂತಹ ಗುಣವನ್ನು ಹೊಂದಿದೆ. ಕರಿಮಲ್ಲಿಗೆ ಸರ, ದೊಡ್ಡಿಗ, ಉದ್ದಕರೆ ಇವುಗಳನ್ನು ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ. ಹಾಗೆಯೇ ಸುಧಾರಿತ ತಳಿಗಳಲ್ಲಿ ಪಣಿಯೂರು ತಳಿಗಳು ಹೆಚ್ಚು ಜನಪ್ರಿಯವಾಗಿವೆ. ಇವುಗಳಲ್ಲಿ ಪಣಿಯೂರು 1 ಎನ್ನುವಂತಹದ್ದು ಸಂಕರಣ ತಳಿಯಾಗಿದ್ದು ಉದ್ದವಾದಂತಹ ಗೊಂಚಲು ಹಾಗೂ ಹೆಚ್ಚು ತೈಲಾಂಶ ಹೊಂದಿರುವಂತಹದ್ದು. ಎಲ್ಲ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿ ಇದು. ಉತ್ತಮ ಒಣಮೆಣಸಿನ ಇಳುವರಿ ಪ್ರತಿ ಹೆಕ್ಟೇರಿಗೆ ಸುಮಾರು 1200 ಕಿಲೋದಷ್ಟು ಕೊಡ್ತದೆ. ಆದರೆ ಹೆಚ್ಚು ನೆರಳಿರುವಂತಹ ಪ್ರದೇಶಕ್ಕೆ ಇದು ಸೂಕ್ತವಲ್ಲ. ಪಣಿಯೂರು 2 ಎನ್ನುವಂತಹದ್ದು ಬಾಲನ್ಕೊಟ್ಟ ತಳಿಯಿಂದ ಆಯ್ಕೆ ಮಾಡಿದ ಈ ತಳಿ ಪ್ರತಿ ಹೆಕ್ಟೇರಿಗೆ ಸುಮಾರು 2500 ಕಿಲೋದಷ್ಟು ಇಳುವರಿಯನ್ನು ಕೊಡ್ತದೆ ಹಾಗೂ ನೆರಳನ್ನು ತಡೆದುಕೊಟ್ಟುವಂತಹ ಗುಣವನ್ನು ಕೂಡ ಹೊಂದಿದೆ. ಪಣಿಯೂರು 3 ಎನ್ನುವಂತಹದ್ದು ಉದ್ದವಾದ ಗೊಂಚಲು, ದಪ್ಪವಾದ ಕಾಳುಗಳು ಹಾಗೂ ಹೆಚ್ಚು ತೈಲಾಂಶವುಳ್ಳಂತಹ ತಳಿ. ನೆರಳು ಕಡಿಮೆ ಇರುವಂತಹ ಪ್ರದೇಶಕ್ಕೂ ಕೂಡ ಹೊಂದಿಕೊಳ್ಳುತ್ತದೆ, ಆದರೆ ತಡವಾಗಿ ಕೊಯ್ಲಿಗೆ ಬರುತ್ತದೆ. ಪಣಿಯೂರು 4 ಎನ್ನುವಂತಹದ್ದು ಪ್ರತಿಕೂಲ ಹವಾಮಾನ ಮತ್ತು ಭಾಗಶಃ ನೆರಳಿಗೂ ಹೊಂದಿಕೊಂಡು ಸ್ಥಿರವಾದ ಇಳುವರಿಯನ್ನು ಪಡೆಯಬಹುದು. ಪಣಿಯೂರು 5 ನರ್ಸರಿ ಹಂತದಲ್ಲಿ ಬರುವ ರೋಗಗಳನ್ನು ತಡೆದುಕೊಳ್ಳುತ್ತದೆ ಹಾಗೂ ಅತಿವೃಷ್ಟಿ ಮತ್ತು ಹೆಚ್ಚು ನೆರಳಿಗೂ ಕೂಡ ಹೊಂದಿಕೊಳ್ಳುತ್ತದೆ. ಪಣಿಯೂರು 6 ಕರಿಮುಂಡದಿಂದ ಆಯ್ದ ತಳಿಯಾಗಿದ್ದು ಅಧಿಕ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯು ಕರಿಮೆಣಸು ಬೆಳೆಯುವ ಎಲ್ಲ ಪ್ರದೇಶಕ್ಕೂ ಸೂಕ್ತವಾಗಿದ್ದು 83% ಒಲಿಯೋರೆಸಿನ್ ಅನ್ನು ಹೊಂದಿರುತ್ತದೆ. ಪಣಿಯೂರು 7 ಸ್ವಲ್ಪ ಪ್ರಮಾಣದ ನೆರಳಿನಲ್ಲಿಯೂ ಕೂಡ ಒಂದೇ ಮಟ್ಟದ ಇಳುವರಿಯನ್ನು ಕೊಡಬಲ್ಲ ತಳಿ. ಈ ತಳಿಯಲ್ಲಿ ಹಸಿ ಕಾಳಿನಿಂದ 1/3 ಒಣಕಾಳುಗಳನ್ನು ಪಡೆಯಬಹುದು. ಇತರೆ ತಳಿಗಳು ಅಂತಂದರೆ ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, IASR ತೇವಂ, ಹಾಗೆ ಶಕ್ತಿಮಾನ್ ತಳಿಗಳು, ಗಿರಿಮುಂಡ, ಮಲಬಾರ್ XL ಈ ಎಲ್ಲ ತಳಿಗಳನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಆದರೆ ಪ್ರಾದೇಶಿಕ ಹವಾಮಾನವನ್ನು ಅವಲಂಬಿಸಿಕೊಂಡು ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಬೇಸಾಯಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂತಂದರೆ ಬೇರು ಬರೆಸಿರುವಂತಹ ಕಾಂಡದ ತುಂಡುಗಳು ಪ್ರತಿ ಹೆಕ್ಟೇರಿಗೆ ಸುಮಾರು 1600 ಬೇಕು. ಅಂತರ 2.5 ಮೀಟರ್ ಅಂತರವನ್ನು ಪಾಲಿಸಬೇಕಾಗ್ತದೆ. ಗುಂಡಿಗಳ ಗಾತ್ರ ಸುಮಾರು ಒಂದೂವರೆ ಅಡಿ ಉದ್ದ ಅಗಲ ಹಾಗೂ ಆಳ ಇರುವಂತಹದ್ದು. ಕೊಟ್ಟಿಗೆ ಗೊಬ್ಬರ ಸುಮಾರು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಷ್ಟು ಬೇಕು. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಮೊದಲನೇ ವರ್ಷ ಸಾರಜನಕ ಪ್ರತಿ ಬಳ್ಳಿಗೆ ಸುಮಾರು 35 ಗ್ರಾಂನಷ್ಟು, ರಂಜಕ 15 ಗ್ರಾಂ ಹಾಗೂ ಪೊಟ್ಯಾಷ್ 45 ಗ್ರಾಂನಷ್ಟು ಬೇಕಾಗ್ತದೆ. ಹೆಕ್ಟೇರ್ ಆದರೆ ಸುಮಾರು 56 ಕಿಲೋದಷ್ಟು ಸಾರಜನಕ, 24 ಕಿಲೋದಷ್ಟು ರಂಜಕ ಹಾಗೂ 72 ಕಿಲೋದಷ್ಟು ಪೊಟ್ಯಾಷನ್ನು ಒದಗಿಸಬೇಕಾಗ್ತದೆ. ಎರಡನೇ ವರ್ಷದ ಬಳ್ಳಿಗಳಿಗೆ ಪ್ರತಿ ಬಳ್ಳಿಗೆ ಸುಮಾರು 70 ಗ್ರಾಂನಷ್ಟು ಸಾರಜನಕ, 30 ಗ್ರಾಂ ರಂಜಕ ಹಾಗೂ 90 ಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸಬೇಕು. 3 ವರ್ಷ ಹಾಗೂ ನಂತರದ ಗಿಡಗಳಿಗಾದರೆ 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ ಹಾಗೂ 140 ಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸಬೇಕಾಗ್ತದೆ. ಕರಿಮೆಣಸಿನಲ್ಲಿ ಸಸ್ಯ ಅಭಿವೃದ್ಧಿಯನ್ನು 2-3 ರೀತಿಯಿಂದ ಮಾಡಬಹುದು. ಪ್ರಧಾನ ಕಾಂಡದ ಬಳ್ಳಿಯ ಬುಡಭಾಗದಿಂದ ಚಿಗುರಿ ಬೆಳೆಯುವಂತಹ ಹಮ್ಮು ಬಳ್ಳಿಗಳಿಂದ 3-4 ಗೆಣ್ಣುಗಳಿರುವ ತುಂಡುಗಳನ್ನು ಸಸ್ಯಾಭಿವೃದ್ಧಿಗೆ ಬಳಸಬೇಕು. ಈ ರೀತಿ ತಯಾರಿಸಿರುವಂತಹ ಬಳ್ಳಿಯ ತುಂಡುಗಳನ್ನು 2 ಭಾಗ ಮೇಲ್ಮಣ್ಣು, 1 ಭಾಗ ಕುಟ್ಟಿಗೆ ಗೊಬ್ಬರ ಮತ್ತು 1 ಭಾಗ ಮರಳಿನಿಂದ ಕೂಡಿರುವಂತಹ ಮಿಶ್ರಣದಿಂದ ತುಂಬಬೇಕು. 6 ಅಂಗುಲ ಉದ್ದ ಹಾಗೂ 3 ಅಂಗುಲ ಅಗಲ ಇರುವಂತಹ ಪಾಲಿಥಿನ್ ಚೀಲಗಳಲ್ಲಿ 1 ಗೆಣ್ಣು ಮಣ್ಣಿನ ಒಳಗಡೆ ಇರುವ ಹಾಗೆ ನೆಡಬೇಕು. ತ್ವರಿತ ಬೇರು ಬರಿಸುವ ಬಳ್ಳಿಯ ತುಂಡಿನ ಬುಡಭಾಗವನ್ನು 500 PPM ಇಂಡೋಲ್ ಬ್ಯೂಟ್ರಿಕ್ ಆಸಿಡ್ ಅಥವಾ IBA ಈ ಆಮ್ಲದಲ್ಲಿ ಅದ್ದಿ ತೆಗೆದಿರುವ ಒಳ್ಳೆಯದು. ಹಣ್ಣು ಬಿಡುವ ಕೊಂಬೆಗಳಿಂದ ತೆಗೆದಿರುವಂತಹ ತುಂಡುಗಳನ್ನು ಪೊದೆ ಮೆಣಸಿನ ಗಿಡಗಳ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬಹುದು. ಮೆಣಸಿನ ಸಸಿಗಳನ್ನು ಬೆಳೆಸುವಾಗ ಜಂತು ಹುಳದಿಂದ ಉಂಟಾಗುವ ನಿಧಾನ ಸೊರಗು ರೋಗವು ಪ್ರಮುಖ ಸಮಸ್ಯೆಯಾಗಿದೆ. ಈ ಜಂತುಗಳಿಂದ ಗಿಡಗಳ ಬೆಳವಣಿಗೆಯು ಕುಂಠಿತವಾಗಿ ಎಲೆಗಳು ಹಳದಿಯಾಗ್ತವೆ. ಜಂತು ಹುಳದ ಬಾಧೆಯಿದ್ದಲ್ಲಿ ಮಣ್ಣಿನ ಮಿಶ್ರಣವನ್ನು ಬಳ್ಳಿಗಳ ತುಂಡುಗಳನ್ನು ನೀಡುವ 15 ದಿವಸಕ್ಕೂ ಮೊದಲು 500 ಗ್ರಾಂ ಮಿಥೈಲ್ ಬ್ರೊಮೈಡ್ ಪ್ರತಿ ಟನ್ ಮಿಶ್ರಣದೊಂದಿಗೆ ಬೆರೆಸಿ 45 ಗಂಟೆಗಳ ಕಾಲ ಪಾಲಿಥಿನ್ ಹಾಳೆಗಳನ್ನು ಮುಚ್ಚಿಡಬೇಕು. ತ್ವರಿತ ಸಸ್ಯಾಭಿವೃದ್ಧಿ ಕ್ರಮದಿಂದಲೂ ಉತ್ತಮ ಗುಣಮಟ್ಟದ ಸಸಿಗಳನ್ನು ತಯಾರಿಸಿ ಬಳಸಬಹುದು. ಹೊಸದಾಗಿ ಕಾಳುಮೆಣಸಿನ ಬಳ್ಳಿಗಳನ್ನು ಏಕಬೆಳೆಯಾಗಿ ನಾಟಿ ಮಾಡುವ ಪ್ರದೇಶದಲ್ಲಿ ಆಧಾರ ಮರಗಳನ್ನು 1-2 ವರ್ಷ ಮೊದಲೇ ನಾಟಿ ಮಾಡಬೇಕು. ನಾಟಿ ಮಾಡುವ ಮರಗಳ ಬೆಳವಣಿಗೆ ಮತ್ತು ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ 2-4 ಮೀಟರ್ ಅಂತರದಲ್ಲಿ ನಾಟಿ ಮಾಡಿ ಪೋಷಣೆಯನ್ನು ಮಾಡಬೇಕು. ಆಧಾರ ಮರಗಳು ಶೀಘ್ರವಾಗಿ ನೇರವಾಗಿ ಎತ್ತರಕ್ಕೆ ಬೆಳೆಯುವ ಮತ್ತು ಅವುಗಳ ಬೇರು ಭೂಮಿಯ ಆಳಕ್ಕೆ ಹೋಗುವ ಶಕ್ತಿಯನ್ನು ಹೊಂದಿರಬೇಕು. ಸಿಲ್ವರ್ ಓಕ್, ಹಲಸು ಇತ್ಯಾದಿ ಮರಗಳು ಒಳ್ಳೆಯದು. ಹಾಗೆಯೇ ಮಿಶ್ರ ಬೆಳೆಯಾಗಿ ತೆಂಗು, ಅಡಿಕೆ, ಗೇರು, ಕಾಫಿ, ಏಲಕ್ಕಿ ತೋಟಗಳಲ್ಲಿ ನೆರಳು ಒದಗಿಸುವಂತಹ ಹಲವು ಬಗೆಯ ಕಾಡು ಮರಗಳಿಗೆ ಇವುಗಳನ್ನು ಹಬ್ಬಿಸಬಹುದು. ಆಧಾರ ಮರಗಳ ಬೆಳವಣಿಗೆಗೆ ಅನುಗುಣವಾಗಿ ಈಶಾನ್ಯ ದಿಕ್ಕಿನಲ್ಲಿ ಸುಮಾರು 2-3 ಅಡಿ ದೂರದಲ್ಲಿ ಸುಮಾರು 1.5 ಅಡಿ ಉದ್ದ, ಅಗಲ ಹಾಗೂ ಆಳ ಇರುವಂತಹ ಗುಣಿಗಳನ್ನು ತೆಗೆದು ಪ್ರತಿ ಗುಂಡಿಗೆ ಸುಮಾರು 10-15 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಮತ್ತು ಮೇಲ್ಮಣ್ಣಿನ ಮಿಶ್ರಣದಿಂದ ಭೂಮಿಯ ಮಟ್ಟದವರೆಗೂ ತುಂಬಬೇಕು. ಗುಂಡಿಗಳ ಮಧ್ಯಭಾಗದಲ್ಲಿ ಚೆನ್ನಾಗಿ ಬೇರು ಬಿಟ್ಟಿರುವಂತಹ 2-3 ಬಳ್ಳಿಗಳನ್ನು ನಾಟಿ ಮಾಡಿ ಗಿಡದ ಸುತ್ತಲೂ ಮಣ್ಣನ್ನು ಬಿಗಿಯಾಗಿ ಅದುಮಬೇಕು. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮುಂಗಾರು ಕಡಿಮೆಯಾಗುವಾಗ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡುವಂತಹದ್ದು ಒಳ್ಳೆಯದು. ಇಲ್ಲದೆ ಹೋದಲ್ಲಿ ಮುಂಗಾರು ಪ್ರಾರಂಭದಲ್ಲಿ ನಾಟಿ ಮಾಡುವಂತಹದ್ದು ಸೂಕ್ತ. ರಬ್ಬರ್ ಬೆಳೆಗೆ ಬಾಧಿಸುವಂತಹ ಎಲ್ಲ ರೋಗಗಳಿಗೂ ಬೋಡೋ ಮಿಶ್ರಣವನ್ನು ಪ್ರಯೋಗಿಸುವಂತಹ ತಪ್ಪು ಅಭಿಪ್ರಾಯ ಕೆಲವೊಂದು ಕೃಷಿಕರಲ್ಲಿದೆ. ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ತಯಾರಿಸುವಂತಹ ಬೋಡೋ ಮಿಶ್ರಣವು ಒಂದು ಉತ್ತಮವಂತಹ ಶಿಲೀನಾಶಕ ಅಂತ ಹೇಳ್ಬೋದು. ರಬ್ಬರಿಗೆ ಬರುವಂತಹ ಎಲ್ಲ ರೋಗಗಳಿಗೂ ಬೋಡೋ ಮಿಶ್ರಣ ಒಂದೇ ಮದ್ದಲ್ಲ. ಹಾಲಿಳಿಸುವ ತೊಗಟೆಯಲ್ಲಿ ಬೋಡೋ ಮಿಶ್ರಣವನ್ನು ಲೇಪಿಸುವುದು, ಮರಗಟ್ಟುವ ರೋಗಕ್ಕೆ ಬೋಡೋ ಮಿಶ್ರಣವನ್ನು ಪ್ರಯೋಗಿಸುವುದು, ಹೀಗೆ ಅನೇಕ ರೋಗಗಳಿಗೆ ಬೋಡೋವನ್ನು ಬಳಸುವಂತಹ ಒಂದು ಅಭಿಪ್ರಾಯ ರೈತರಲ್ಲಿರ್ತದೆ. ರಬ್ಬರಿನ ಎಲ್ಲ ಭಾಗಗಳು ರೋಗಗಳಿಗೆ ತುತ್ತಾಗ್ತವೆ. ಎಲೆಗಳನ್ನು ಬಾಧಿಸುವಂತಹ ರೋಗಗಳಲ್ಲಿ ಅಕಾಲಿಕ ಎಲೆ ಉದುರುವಂತಹದ್ದು, ಚಿಗುರು ಕೊಳೆ ರೋಗ, ಕೊರಿನೋಸ್ಪೋರ ರೋಗ, ಹಕ್ಕಿಕಣ್ಣು ರೋಗ, ಇವುಗಳಿಗೆ ಬೋಡೋ ಮಿಶ್ರಣವನ್ನು ಶಿಫಾರಸು ಮಾಡಲಾಗಿದೆ. ಇದರಲ್ಲಿ ಅಕಾಲಿಕ ಎಲೆ ಉದುರುವಿಕೆಗೆ, ಕೊರಿನೋಸ್ಪೋರ ರೋಗಗಳಿಗೆ ಬೋಡೋ ಮಿಶ್ರಣವನ್ನು ಸಿಂಪಡಿಸುವುದು ಫಲಪ್ರದವಾದರೂ ದುಬಾರಿಯಾದ್ದು ಮಾತ್ರವಲ್ಲ ಬಹಳ ಕಷ್ಟಕರವಾದಂತಹದ್ದು. ಇದರ ಬದಲಾಗಿ ಎಣ್ಣೆಯಲ್ಲಿ ಮಿಶ್ರಣಗೊಳಿಸುವಂತಹ ಕಾಪರ್ ಆಕ್ಸಿಕ್ಲೋರೈಡನ್ನು ಮೈಕ್ರಾನ್ ಸ್ಪ್ರೇಯರನ್ನು ಉಪಯೋಗಿಸಿಕೊಂಡು ಸಿಂಪಡಿಸುವುದು ಬಹಳ ಸುಲಭವಾದಂತಹ ಕೆಲಸ. ಚಿಗುರು ಕೊಳೆ ರೋಗ, ಹಕ್ಕಿ ಕಣ್ಣು ರೋಗ ಇವುಗಳಿಗೆ 1% ಸಾಂದ್ರತೆ ಇರುವ ಬೋಡೋ ಮಿಶ್ರಣವನ್ನು ಬಳಕೆ ಮಾಡಬಹುದು. ಎಲೆಗಳನ್ನು ಬಾಧಿಸುವಂತಹ ಇನ್ನೊಂದು ಪ್ರಧಾನವಾದಂತಹ ರೋಗ ಅಂತಂದರೆ ಹುಡಿ ಶಿಲೀಂಧ್ರ ರೋಗ. ಇದಕ್ಕೆ ಗಂಧಕದ ಹುಡಿಯನ್ನು ಉಪಯೋಗಿಸಿ ರೋಗವನ್ನು ನಿಯಂತ್ರಿಸಬಹುದು. ಪ್ರಾಯವಾದ ಮರಗಳಿಗೆ ಸಾಧಾರಣವಾಗಿ ಎಲೆ ಉದುರಿಸಿದ ನಂತರ ಹೊಸದಾಗಿ ಚಿಗುರು ಬಂದ ಮೇಲೆ 7-14 ದಿವಸಗಳ ಅಂತರದಲ್ಲಿ ಗಂಧಕದ ಹುಡಿಯನ್ನು ಸಿಂಪಡಿಸಬೇಕು. ನೀರಿನಲ್ಲಿ ಮಿಶ್ರವಾಗುವಂತಹ ಗಂಧಕ 2.5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣಗೊಳಿಸಿ ಸಣ್ಣ ಪ್ರಾಯದ ಗಿಡಗಳಿಗೆ ಸಿಂಪಡಿಸಬಹುದು. ರಬ್ಬರಿನ ತೊಗಟೆಯನ್ನು ಬಾಧಿಸುವಂತಹ ರೋಗಗಳಲ್ಲಿ ಪಿಂಕ್ ರೋಗವು ಬೋರ್ಡೋ ಲೇಪನ ಅಥವಾ ಬೋರ್ಡೋ ಮಿಶ್ರಣದಿಂದ ನಿಯಂತ್ರಿಸಲಾಗುತ್ತದೆ. ತೋಟಗಳಲ್ಲಿ 4-5 ವರ್ಷ ಪ್ರಾಯದ ರಬ್ಬರ್ ಗಿಡಗಳಲ್ಲಿ ಅಕಾಲಿಕ ಎಲೆ ಉದುರುವಿಕೆಯನ್ನು ತಡೆಯುವುದಕ್ಕೆ ಸಿಂಪಡಿಸುವ ಸಂದರ್ಭದಲ್ಲಿ ಗೆಲ್ಲುಗಳಿಗೂ ಮತ್ತು ಕವಲೊಡೆದ ಭಾಗಗಳಿಗೂ ಕೂಡ ಸಿಂಪಡಿಸಬೇಕು. ಆದರೆ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಕ್ಕೆ ಇದರಿಂದ ಸಾಧ್ಯ ಆಗುವುದಿಲ್ಲ. ರೋಗಬಾಧೆಯು ಪ್ರಾರಂಭಿಕ ಘಟ್ಟದಲ್ಲಿ ರೋಗವು ಬಾಧಿಸಿದ ಭಾಗಕ್ಕೂ ಅಲ್ಲಿಂದ ಸುಮಾರು 1 ಅಡಿ ಮೇಲೆ ಮತ್ತು ಕೆಳಕ್ಕೂ ತೊಗಟೆಯ ಸುತ್ತ ಬೋರ್ಡೋ ಲೇಪನವನ್ನು ಹಚ್ಚಬೇಕಾಗ್ತದೆ. ರೋಗವು ಬಾಧಿಸಿ ಹಾಲು ಹರಿಯುವುದಕ್ಕೆ ಆರಂಭಿಸಿ ತೊಗಟೆಯು ಕೊಳೆಯಲು ಆರಂಭಿಸಿದರೆ ಪ್ರಾರಂಭದಲ್ಲಿ ಬೋರ್ಡೋ ಲೇಪನವನ್ನು ಹಚ್ಚಿ ಅದು ಒಣಗಿದ ಕೂಡಲೇ ಆ ಭಾಗವನ್ನು ಕೆರೆಸಿ ಪುನಃ ಬೋರ್ಡೋ ಲೇಪನವನ್ನು ಹಚ್ಚಬೇಕು. ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣಗೊಳಿಸಿದ ಬೋರ್ಡೋ ಲೇಪನಕ್ಕೆ ಮಾತ್ರವೇ ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಇರ್ತದೆ. ಕೆಲವೊಂದು ಕೃಷಿಕರು ಸರಿಯಾದ ಕ್ರಮದಲ್ಲಿ ಬೋರ್ಡೋ ಲೇಪನವನ್ನು ತಯಾರಿಸದೇ ಇರುವುದರಿಂದ ರೋಗವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಪುನಃ ರೋಗ ಲಕ್ಷಣಗಳು ಕಂಡುಬರುವ ತೋಟಗಳು ಹಲವಾರಿವೆ. ಶಿಲೀಂಧ್ರಗಳ ಬೀಜಾಣುಗಳು ಸಂಪೂರ್ಣವಾಗಿ ನಶಿಸಿ ಹೋಗುವುದಕ್ಕೆ ಸರಿಯಾದ ಕ್ರಮದಲ್ಲಿ ತಯಾರಿಸಿರುವಂತಹ ಬೋರ್ಡೋ ಲೇಪನವು ಅತ್ಯಂತ ಅಗತ್ಯವಾಗಿದೆ. ಶೇಕಡ 1 ಬೋರ್ಡೋ ಮಿಶ್ರಣ ಅಥವಾ ಶೇಕಡ 10 ಬೋರ್ಡೋ ಪೇಸ್ಟ್ ಇದನ್ನು ತಯಾರಿಸುವ ಕ್ರಮವನ್ನು ರೈತರು ತಿಳ್ಕೊಂಡಿರಬೇಕು. ಮಳೆಗಾಲದಲ್ಲಿ ರೈನ್ ಗಾರ್ಡಿಂಗ್ ಅನ್ನು ಮಾಡಿದ ಮರಗಳಲ್ಲಿ ತೊಗಟೆ ಕೊಳೆಯುವ ರೋಗವು ಉಂಟಾಗ್ತದೆ. ಬೋರ್ಡೋ ಮಿಶ್ರಣವನ್ನು ಅಥವಾ ಇನ್ನಿತರ ತಾಮ್ರ ಮಿಶ್ರಿತ ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸಬಾರದು. ರಬ್ಬರ್ ಹಾಲಿನಲ್ಲಿ 1%ಕ್ಕಿಂತಲೂ ಅಧಿಕ ತಾಮ್ರದ ಅಂಶ ಮಿಶ್ರಣವಾದರೆ ಅದು ಅದರ ಗುಣಮಟ್ಟವನ್ನು ಬಾಧಿಸುತ್ತದೆ. ತೊಗಟೆ ಸಂರಕ್ಷಣೆಗೆ ಇಂಡೋಫಿಲ್ M45 ಎನ್ನುವ ಶಿಲೀಂಧ್ರನಾಶಕವನ್ನು ಉಪಯೋಗಿಸಬೇಕು. ವಾರದಲ್ಲಿ 1 ಸಾರಿ ಇದನ್ನು ಬಳಕೆ ಮಾಡಬಹುದು. ಪ್ರತಿ ಲೀಟರ್ ನೀರಿನಲ್ಲಿ 5 ಗ್ರಾಂನಷ್ಟು ಇಂಡೋಫಿಲ್ M45 ಅಥವಾ ಮ್ಯಾಂಕೋಜಿಬ್ ಈ ಶಿಲೀಂಧ್ರನಾಶಕದಿಂದ ತೊಗಟೆಯನ್ನು ತೊಳಿಬೇಕಾಗ್ತದೆ. ತೊಗಟೆಯನ್ನು ಬಾಧಿಸುವಂತಹ ಪ್ಯಾಚ್ ಕ್ಯಾಂಕರ್ ರೋಗಕ್ಕೆ ಇಂಡೋಫಿಲ್ M45 ಉಪಯೋಗಿಸಬಹುದು. ರೋಗವು ಬಾಧಿಸಿದ ಭಾಗದಲ್ಲಿರುವ ಹಾಲು, ರಬ್ಬರ್ನ ತೊಗಟೆ ಮತ್ತು ಒಳಗೆ ಗಟ್ಟಿಯಾದ ಹಾಲನ್ನು ತೆಗೆದ ಮೇಲೆ ಶಿಲೀಂಧ್ರನಾಶಕ ಪ್ರತಿ ಲೀಟರ್ನಿಗೆ 10 ಗ್ರಾಂನ ಹಾಗೆ ಬೆರೆಸಿ ತೊಳಿಬೇಕು. ಒಣಗಿದ ನಂತರ ರಬ್ಬರ್ ಕೋಟನ್ನು ಆ ಭಾಗಕ್ಕೆ ಹಚ್ಚಬೇಕು. ರಬ್ಬರ್ನ ಬೇರಿಗೆ ಬಾಧಿಸುವಂತಹ ಡ್ರೈ ರೂಟ್ ಎನ್ನುವಂತಹ ರೋಗವನ್ನು ನಿಯಂತ್ರಿಸುವುದಕ್ಕೆ 10 ಗ್ರಾಂ ಥೈರಾಯ್ಡನ್ನು 1 ಕಿಲೋ ರಬ್ಬರ್ ಕೋಟ್ನಲ್ಲಿ ಸೇರಿಸಿ ಉಪಯೋಗಿಸಬಹುದು. ಬೇರು ರೋಗವು ಬಾಧಿಸಿರುವಂತಹ ಮರಗಳ ಬುಡದಲ್ಲಿರುವ ಬೇರುಗಳನ್ನು ಬೇರ್ಪಡಿಸಿ ರೋಗ ಬಾಧೆಗೆ ಒಳಪಟ್ಟಂತಹ ಬೇರುಗಳನ್ನು ಕತ್ತರಿಸಿ ತೆಗಿಬೇಕು. ಭಾಗಶಃ ರೋಗವು ಬಾಧಿಸಿದ ಬೇರುಗಳಿಗೆ ಮತ್ತು ರೋಗವು ಬಾಧಿಸುವಂತಹ ಬೇರುಗಳಿಗೆ ಕ್ಯಾಲಿಕ್ಸಿನ್ ಎನ್ನುವಂತಹ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಸುಮಾರು 6.5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ತೊಳೆದ ಮೇಲೆ ರಬ್ಬರ್ ಕೋಟನ್ನು ಹಚ್ಚಬೇಕು. ರೋಗ ಬಾಧಿಸಿದ ಮರಗಳ ಸುತ್ತಲೂ ಶಿಲೀಂಧ್ರನಾಶಕದ ಮಿಶ್ರಣವನ್ನು ಚೆನ್ನಾಗಿ ಎರಿಬೇಕು. ರಬ್ಬರಿನ ಕಾಂಡದಲ್ಲಿ ಉಂಟಾಗುವಂತಹ ಗಾಯಗಳಿಗೆ ಬೋರ್ಡೋ ಮಿಶ್ರಣವನ್ನು ಹಚ್ಚಬಾರದು. ಬದಲಾಗಿ ಇಂಡೋಫಿಲ್ M45 ಉಪಯೋಗಿಸಿ ತೊಳೆದ ಮೇಲೆ ರಬ್ಬರ್ ಕೋಟನ್ನು ಹಚ್ಚಬೇಕು. ರೋಗವನ್ನು ನಿಯಂತ್ರಿಸುವ ಕಾರ್ಯಗಳನ್ನು ಕೈಗೊಳ್ಳುವಾಗ ಎಲ್ಲವನ್ನೂ ಆಲೋಚನೆ ಮಾಡಿ ಮಾಡಬೇಕು. ರೋಗ ನಿಯಂತ್ರಣವನ್ನು ಕೈಗೊಳ್ಳುವಾಗ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದರ ಬಗ್ಗೆ ತಿಳುವಳಿಕೆ ಇರಬೇಕು. ಹಲವಾರು ಕೀಟಗಳು, ಕ್ರಿಮಿಗಳು ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ರಬ್ಬರ್ ಗಿಡಗಳನ್ನು ಬಾಧಿಸಬಹುದು. ಅವುಗಳನ್ನು ನಿಯಂತ್ರಿಸಬೇಕಾದ್ದು ರಬ್ಬರ್ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಷಯವಾಗಿದೆ. ಹಾಗೆಯೇ ವೈಜ್ಞಾನಿಕವಾಗಿ ಟ್ಯಾಪಿಂಗ್ ಮಾಡುವುದಕ್ಕೆ ಕೆಲವೊಂದು ಅಂಶಗಳನ್ನು ನಮ್ಮ ರೈತರು ಗಮನಿಸಬೇಕು. ಪ್ರಾರಂಭಿಕ ಟ್ಯಾಪಿಂಗನ್ನು April-May ತಿಂಗಳಿನಲ್ಲಿ ಪ್ರಾರಂಭಿಸಬೇಕು. ರಬ್ಬರ್ ಮರಗಳು ಕನಿಷ್ಠ 50 ಸೆಂಟಿಮೀಟರ್ ದಪ್ಪ ಅಥವಾ ತೋರ ಇರಬೇಕು. ಅಂತಹ ಮರಗಳಿಂದ ಮಾತ್ರ ಟ್ಯಾಪಿಂಗನ್ನು ಮಾಡಬೇಕು. ಟೆಂಪ್ಲೇಟ್ ಎನ್ನುವಂತಹ ಸಾಧನವನ್ನು ಉಪಯೋಗಿಸಿಕೊಂಡು 30 ಡಿಗ್ರಿ ಇಳಿಜಾರಿನಲ್ಲಿ ಮಾರ್ಗ ರೇಖೆಗಳನ್ನು ಗುರುತು ಮಾಡಿಕೊಂಡು ಟ್ಯಾಪಿಂಗನ್ನು ಪ್ರಾರಂಭಿಸಬೇಕು. ರಬ್ಬರ್ ಮರದ ಸುತ್ತಳತೆಯ ಅರ್ಧ ಭಾಗವನ್ನು ಗುರುತಿಸಿ ಮುಂಭಾಗ ಹಾಗೂ ಹಿಂಭಾಗದ ಗಡಿ ರೇಖೆಯನ್ನು ಗುರುತು ಮಾಡಿಕೊಂಡಿರಬೇಕು. ಎಡಭಾಗದಿಂದ ಬಲಭಾಗಕ್ಕೆ ಟ್ಯಾಪಿಂಗನ್ನು ಮಾಡಬೇಕು. ಎಡಭಾಗ ಹಿಂಗಾನಿಯು ಎತ್ತರದಲ್ಲಿಯೂ ಬಲಭಾಗದ ಮುಂಗಾನಿಯು ತಗ್ಗಿನಲ್ಲಿ ಇರಬೇಕು. ಮುಂಭಾಗದ ಗಡಿ ರೇಖೆ ಮತ್ತು ಹಿಂಭಾಗದ ಗಡಿ ರೇಖೆಯ ಇತಿಮಿತಿಯಲ್ಲಿ ಮಾತ್ರ ಪೂರ್ಣ ಪ್ರಮಾಣದ ತೊಗಟೆಯನ್ನು ಕತ್ತರಿಸಬೇಕು. ತೊಗಟೆಯನ್ನು ನೀರುಡೆ ಭಾಗದಿಂದ ಸುಮಾರು 1 ಮಿಲಿಮೀಟರ್ ಬಿಟ್ಟು ಟ್ಯಾಪಿಂಗನ್ನು ಮಾಡಬೇಕು. ಟ್ಯಾಪಿಂಗನ್ನು ಬೆಳಗಿನ ಜಾವ ಪ್ರಾರಂಭಿಸಿ ಸೂರ್ಯ ಉದಯಿಸುವ ಮೊದಲು ಟ್ಯಾಪಿಂಗ್ ಮಾಡಿದರೆ ಬಹಳಷ್ಟು ಒಳ್ಳೆಯದು. ನಾಡಕತ್ತಿ ಅಥವಾ ಜಜೋಂಗ್ ಕತ್ತಿಯನ್ನು ಉಪಯೋಗಿಸಬೇಕು. ಅಧಿಕಾಂತರ ಟ್ಯಾಪಿಂಗ್ ಪದ್ಧತಿಯನ್ನು ಅಥವಾ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ಸಿಸ್ಟಮ್ ಇದನ್ನು ಅಳವಡಿಸಿಕೊಳ್ಳಬೇಕು. 4-6 ದಿವಸಗಳಿಗೆ ಒಂದು ಸಾರಿ ಟ್ಯಾಪಿಂಗನ್ನು ಮಾಡಿದರೆ ಸಾಕಾಗ್ತದೆ. ಹವಾಮಾನವು ಅನುಕೂಲಕರವಾಗಿದ್ದರೆ ಈ ತಿಂಗಳಿನಲ್ಲಿ ಗಿಡಗಳನ್ನು ನಾಟಿ ಮಾಡಬಹುದು. ಕಸಿ ಗಿಡಗಳನ್ನು ನೆಡುವಾಗ ತಾಯಿಬೇರು ಮತ್ತು ಪಾರ್ಶ್ವಬೇರುಗಳನ್ನು ಕತ್ತರಿಸದೆ ಗುಂಡಿಯಲ್ಲಿ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮುಚ್ಚಿ ನಂತರ ಒತ್ತಬೇಕು. ನೆಡುವುದಕ್ಕೆ ಉಪಯೋಗಿಸುವ ಕಸಿ ಗಿಡಗಳ ಮೇಲಿನ ಎಲೆಗಳು ಬಲಿತಿರಬೇಕು. ಚಿಗುರು ಕೊಳೆ ರೋಗವು ಬಂದರೆ ಶೇಕಡ 1 ಬೋರ್ಡ್ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ರಬ್ಬರ್ ಗಿಡಗಳಿಗೆ ಪಿಂಕ್ ರೋಗದ ಬಾಧೆ ಜಾಸ್ತಿ. ಸೂಕ್ತ ಸಮಯದಲ್ಲಿ ಅವುಗಳನ್ನು ಗುರುತಿಸಿ ಶೇಕಡ 10 ಬೋರ್ಡೋ ಪೇಸ್ಟನ್ನು ತಯಾರಿಸಿಕೊಂಡು ಬಾಧೆಗೆ ಒಳಗಾಗಿರುವಂತಹ ಭಾಗವನ್ನು ಸೇರಿಸಿ 1 ಮೇಲಕ್ಕೂ ಮತ್ತು ಕೆಳಕ್ಕೂ ಲೇಪಿಸಬೇಕು. ಅಥವಾ 10 ಥೈರಾಯ್ಡ್ ಪುಡಿಯನ್ನು 1 ರಬ್ಬರ್ ಕೋಟ್ನೊಂದಿಗೆ ಮಿಶ್ರಣಗೊಳಿಸಿ ಲೇಪಿಸಿದರೂ ಈ ರೋಗವನ್ನು ಹತೋಟಿಗೆ ತರಬಹುದು. ತೊಗಟೆ ಕೊಳೆಯುವಂತಹದ್ದು ಮಳೆಗಾಲದಲ್ಲಿ ರೈನ್ ಗಾರ್ಡಿಂಗನ್ನು ಮಾಡಿರುವಂತಹ ತೋಟಗಳಲ್ಲಿ ಟ್ಯಾಪಿಂಗನ್ನು ಮುಂದುವರಿಸುವುದಾದರೆ ತೊಗಟೆ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದು ಪ್ರತಿ ಲೀಟರ್ ನೀರಿನಲ್ಲಿ 5 ಪುಡಿಯನ್ನು ಬೆರೆಸಿ ಮಿಶ್ರಣ ಮಾಡಿ ಬ್ರಷ್ನಿಂದ ಹಾಲಿಡಿಸುವಂತಹ ತೊಗಟೆಯ ಮೇಲೆ ಹಚ್ಚಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ, 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಈಗ ಒಂದು ದೇವರ ನಾಮ ಪ್ರಸನ್ನ ವೆಂಕಟದಾಸರ ಕೀರ್ತನೆ. ಹಾಡಿದ್ದಾರೆ ಸಂಗೀತ ಕಟ್ಟಿ. ಬೇಸರದೆಂದು ಸದಾಶಿವನೆನ್ನಿ. ಸದಾ ಶಿವನೆನ್ನಿ ಸರಿಗ ಮಾ ಬಧಾ